7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:50. ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಪೇಜಾವರ ಮಠಾಧೀಶರ ವಿಜಯ ವಿಠಲ ವಿದ್ಯಾಶಾಲೆಗೆ ಪ್ರಿಕೆಜಿಯಿಂದ 9ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದೆ. ನುರಿತ ಶಿಕ್ಷಕರಿಂದ ಬೋಧನೆ, ಆಧುನಿಕ ಪ್ರಯೋಗಾಲಯ, ತಾಂತ್ರಿಕ ಉಪಕರಣಗಳು ಸಹ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಂಸ್ಕಾರ ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುವುದು. ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ 13 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕ್ ಗಳಿಸಿದ್ದಾರೆ. ನಿಮ್ಮ ಮಕ್ಕಳ ದಾಖಲಾತಿಗಾಗಿ ಮೊಬೈಲ್ ಸಂಖ್ಯೆ 9384249922. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಾರದ ಗ್ರಾಮೀಣ ಚರ್ಚೆ ಹಟ್ಟಿ ಹರಟೆ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳಿ ವಾರದ ಗ್ರಾಮೀಣ ಚರ್ಚೆ ಹಟ್ಟಿ ಹರಟೆ. ಹಟ್ಟಿ ಹರಟೆ. ವಾರದ ಗ್ರಾಮೀಣ ಚರ್ಚೆ. ಜಯಣ್ಣ ಅಣ್ಣ, ಈಗ ನಾನು ಈ ದೂರದರ್ಶನದಾಗ ನೋಡ್ತಾ ಇದ್ದೆ. ಏನ ಟಿವಿನಾಗ? ಈ ರಾಜಸ್ಥಾನದ್ದು ಯಾವುದೋ ಚಿತ್ರವ ಹಾಕಿದ್ರು. ಅಲ್ಲಿ ತಲೆ ಮ್ಯಾಕೆ ಏನೋ ಕಟ್ಕೋತಾರಲ್ಲ ಪಗಡಿ ಅಂತಾರ, ಆ ಕಡೆ ಪಗಡಿ ತಲೆಗೆ ಸುತ್ತಾರಲ್ಲ, ಅದು ಏನಣ್ಣ ಮೀಟರ್ ಗಟ್ಲೆ ಇರ್ತಾವಂತೆ. ಮೀಟರ್ ಗಟ್ಲೆ ಯಾಕೆ, ಕಿಲೋಮೀಟರ್ ಗಟ್ಲೆ ಏನು? ಅದನ್ನ ತಲೆಗೆ ಸುತ್ತಕೊಂಡೆ ಅಂತ ಅಲ್ಲಿ ಓಡಾಡೋದು. ಈಗ ನಂಬೋದಕ್ಕೂ ಹಂಗೆ ಆಗ್ಬಿಟ್ಟದಲ್ಲಣ್ಣ, ಬಿಸಿಲಿಗೆ ತಲೆ ಹೊರಕ್ಕೆ ಹಾಕಿಲ್ಲ. ಅದನ್ನೇ ಹೇಳಕ್ ಹೊಂಟಿ ನೀನು ಮಧ್ಯೆ ಬಾಯ ಹಾಕ್ಬಿಟ್ಟೆ ನೀನು. ಅಲ್ಲ ಕಪ್ಪ, ಒತ್ ಮೂಡಕ್ಕಿಂತ ಮುಂಚೆಯೇ ನೀನು ಅದನ್ನ ಟೋಪಿ ಹಾಕೊಂಡು ಕಡಿತಾ ಇದ್ದಲ್ಲ, ಅದ್ ಎಲ್ಗೋಗಿದ್ಯ ಪಾಪ ಅಷ್ಟೊತ್ತಿಗೆ. ನಿಂಗೆ ಟೋಪಿ ತರ ಕಾಣ್ತಾ ಮತ್ತು ಇನ್ನೇನಪ್ಪ, ಟೋಪಿ ಅಲ್ಲ ಅದು ಪಂಚೆ, ಬಿಳಿ ಪಂಚೆ. ತಲೆಗೆ ಟೋಪಿ ತರ ಸುತ್ಕೊಬಿಟ್ಟಿದ್ದೆ. ನಡುಗ್ ಕಟ್ಕೊಳ್ಳೋದ್ ಬಂದ್ರೆ ತಲೆ ಕಟ್ಕೊಂಡ್ಬಿಟ್ಟಿದ್ದೇನೋ. ಅಲ್ಲ ಈಗ ಬ್ಯಾಸ್ಕೆನಲ್ಲಿ ರಕ್ಷಣೆ ಮಾಡ್ಕೊಳ್ಳೋದ್ ಹೆಂಗಣ್ಣ? ಡಾಕುಟ್ರೆ ಹೇಳಕ್ಕಿಲ್ವಾ, ಮೈಯ ತಂಪ ಮಾಡಿಕೊಳ್ಳಿ, ನೆತ್ತಿಯ ರಕ್ಷಣೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಏನಾಯ್ತದ ಹೇಳು, ಅದೇನೋ ಇಂಗ್ಲಿಷ್ ನಾಗ ಹೇಳ್ತಾರಲ್ಲವ ಸನ್ಸ್ಟ್ರೋಕ್. ಮುಕಣವ ಅಣ್ಣ, ಯಾರೋ ಹನುಮಂತಂದು ದೇವಸ್ಥಾನ ಅದಲ್ಲವ, ಎಲ್ಲವ ಅದು ಊರು ಅದೆಲ್ಲಿಯಪ್ಪ? ಅದೇನೋ ಹೇಳ ಹಂಪಿತಾವಲ್ ಇದಾವಲ್ಲವ, ಅದ್ಯಾವ್ದು ಬೆಟ್ಟ ಬೇರೆ. ಮತ್ತೆ ನೋಡ ಆ ಬೆಟ್ಟವ ಬಿಸ್ಲಾಗ ಹತ್ಬಿಟ್ಟು ಯಾರೋ ಉತ್ತರ ಭಾರತದ ಕಡೆಯವರು ಪ್ರಜ್ಞೆ ತಪ್ಪಿದ್ಬಿಟ್ರಂತ ಕಣವ. ಅಲ್ಲ ಏನೋ ಪಿರೀತಿ ಹತ್ತವ್ರೆ ಗೊತ್ತಿಲ್ಲ ಬಿಸ್ಲಲ್ಲಿ ಹಂಗಾಯ್ತದೆ ಅಂತ. ಹಂಗಾಗಿ ಜಿಲ್ಲಾಧಿಕಾರಿಗಳೇ ಇದ್ ಮಾಡ್ಬಿಟ್ಟವ್ರಂತೆ, ಬೆಳಗ್ಗೆ 10 ಗಂಟೆ ಒಳಗೆ ಸಂಜೆ 4 ಗಂಟೆ ಮ್ಯಾಕೆ ಬ್ಯಾಸ್ಗೆನೆಲ್ಲ ತಂಗಿಲ್ಲ ಅಂತ ಬಂದಿದ್ದಾರೆ. 10 ಗಂಟೆ ಒಳಗೆ ಹಿಡಿದು ಬಿಡ್ಬೇಕು ಅಂದ್ರೆ ಏನಾಗದೆ ಗೊತ್ತಾ, 11 ಗಂಟೆಯಿಂದ 4 ಗಂಟೆವರೆಗೆ ವಿಪರೀತ ಬಿಸಿಲು. ಅಪ್ಪ ಮೈಸೂರು ಪ್ಯಾಟರ್ನ್ ಆಗ ಪಾರ್ಟಿ ಬಿಸಿಲು ಅದು ಏನಯ್ಯ ಅದು? ಅಂದ್ರೆ ಇದು ಒಂದೇ ಅಲ್ಲ ತಿಳ್ಕೋ. ಈಗ ಕೃಷಿ ಕೆಲಸ ಮಾಡ್ತಾರೆ ಕಾರ್ಮಿಕರು, ಮತ್ತೆ ದುಡಿಲೇಬೇಕು ಅನಿವಾರ್ಯತೆ ಇರ್ತದೆ, ಬಿಸಿಲಾಗಿ ಕೆಲಸ ಮಾಡ್ಲೇಬೇಕು. ಈಗ ಪ್ಯಾಟರ್ನ್ ಆಗಿ ಹೋದ್ರೆ ಕಟ್ಟಡದ ಕೆಲಸ ಮಾಡ್ತಿರ್ತಾರೆ. ಈ ಕಾರ್ಮಿಕರು ಇದಾರಲ್ಲಪ್ಪ, ಅವರ ಆರೋಗ್ಯ ರಕ್ಷಣೆನ ಅವರೇ ಮಾಡ್ಕೋಬೇಕಣ್ಣ. ಮಾಡ್ದಾರಪ್ಪ ಜಯಣ್ಣ, ಈಗ ನಾವು ಕಾರ್ಮಿಕರ ದಿನ ಅಂತ ಆಚರಣೆ ಮಾಡ್ತೀವಿ, ಕಾರ್ಮಿಕರ ಯೋಗಕ್ಷೇಮ. ಈಗ ಕೃಷಿ ಕಾರ್ಮಿಕರದಾದ್ರೆ ನಾನು ನೀನು ನೋಡ್ಕೋತೀವಿ ಇಲ್ವಾ, ಸಂದಾಕಿ ಅವ್ರಿಗೆ ಹೋಗಿ ಪಾನಕವ ಕೊಡೋದು, ಮಧ್ಯಾಹ್ನ ಊಟವ ಕೊಡೋದು, ನೆಳ್ಳಲ್ಲಿ ಕುಂತ್ಕೊಳ್ಳಿ ಅಂತ ಹೇಳೋದು, ಅದನ್ನ ಕೊಡೋದು ಎಲ್ಲ ನೋಡ್ಕೋತೀವಿ. ಯಾಕೆಂದ್ರೆ ಅವರು ನಮ್ಮಂಗೆ ಅಂತ ನಾವು ಭಾವಿಸಿ ನಮ್ಮ ಅಣ್ಣ ತಮ್ಮಂದ್ರಂಗೆ ನೋಡ್ಕೋತೀವಿ. ಆದ್ರೆ ಸಿಟಿನ ನೋಡ್ತೀನಲ್ಲಣ್ಣ ಪಾಪ, ಅಯ್ಯೋ ಆ ಇಟ್ಟಿಗೆ ಹೊತ್ಕೋ ಹೋಯ್ತವೆ, ಮಳ್ಳು ಹೊತ್ಕೋ ಹೋಯ್ತವೆ, ಆ ಬಿರುಬೇಸ್ಕೆನಲ್ಲಿ ನಿಂತ್ಕೊಂಡು ಪಾಪ ಕೆಲಸ ಮಾಡ್ತಿರ್ತಾರೆ. ನಾನು ಕೇಳಿದೆ ಒಬ್ಬರನ್ನ, ಅದೆಲ್ಲೋ ಈ ಕಡೆಯಿಂದ ಬಂದ್ಬಿಟ್ಟವ್ರ ಅಂತಕ್ಕಪ್ಪ, ಬಿಆರ ಆ ಬಿಆರ ಅಲ್ಲಿಲ್ಲ ಬಂದ್ಬಿಟ್ಟಾರೆ. ನಾನು ಕೇಳಿದೆ ಇಷ್ಟೆಲ್ಲ ನಿಮ್ಮ ಹೊರಗಡೆಯಿಂದ ಬಂದು ಕೆಲಸ ಮಾಡ್ತಾರೆ, ಮನೆ ಮಠ ಎಲ್ಲಿಯ ಅಂತ ಕೇಳಿ. ಇಲ್ಲ ಸ್ವಾಮಿ, ನಮ್ಮ ಮನೆ ಮಠ ಏನಿಲ್ಲ, ಇವತ್ತು ಈ ಮನೆ ಕಟ್ತವ್ರು ಇಲ್ಲಿರ್ತೀವಿ, ಇನ್ನೊಂದ್ ದಿನಕ್ಕಿದ್ ಮುಗ್ದಾದ್ಮೇಲೆ ಇನ್ನೊಂದ್ ಮನೆ ಒಪ್ಕೋತೀವಿ, ಅಲ್ಲಿ ಹೋಯ್ತಿರ್ತೀವಿ. ಹೊಟ್ಟೆ ಬಟ್ಟೆಗೆಲ್ಲ ಏನ್ ಮಾಡ್ದಾರೆ ಅಂತಂದ್ರೆ, ಇಲ್ಲ ಏನಾದ್ರು ಬೇಯಿಸ್ಕೋತೀವಿ ಅಂತ. ಹಂಗ ಕಷ್ಟಕಯ ಜೀವನ, ಎಲ್ಲೆಲ್ಲಿಂದೋ ಬರ್ತಾರೆ ಇಲ್ಲಿ ಕೆಲಸ ಮಾಡಕ್ಕೆ. ಮತ್ತೆ ಉರು ಬಿಸಿಲಲ್ಲಿ ಹಂಗೆ ಕೆಲಸ ಮಾಡ್ತಾರಲ್ಲ ಜಯಣ್ಣ, ನನಗೆ ಗಾಬರಿ ಆಗ್ಬಿಟ್ಟು ಈ ಪಾಟಿ ಬಿಸಿಲಲ್ಲಿ ಈ ಮಟ್ಟಿ ಕೆಲಸ ಮಾಡ್ತಾರೆ ಹೆಂಗೆ ಅಂತಂದ್ರೆ, ನಮ್ಮೂರಿನಲ್ಲಿ ಇದಕ್ಕಿಂತ ಜಾಸ್ತಿ ಬಿಸಿಲು, ಅದಕ್ಕೆ ಇದೇ ಕಡಿಮೆ ಅಂತಾರೆ ನೋಡಪ್ಪ ಅಂತವ್ರು ಅವರಲ್ಲಪ್ಪ ಜನ. ಅಲ್ಲ ಅವರು ಪಾಪ ಹೇಳ್ಬೇಕು ಹೇಳ್ತಾರೆ, ಆದ್ರೆ ಸಮಾಜ ಅವ್ರ ಬಗ್ಗೆ ಹೊಸಿ ಕಾಳಜಿ. ಮತ್ತೆ ಅದೇನೋ ಹೇಳ್ತಾರಲ್ಲ ಜಯಣ್ಣ, ಅದ್ಯಾರ ಬಂದು ಹೇಳ್ತಿರಲ್ಲಪ್ಪ ಈ ಸಂಘಟಿತರು ಅಸಂಘಟಿತರು ಅಂತೆಲ್ಲ ಹೇಳ್ತಾರಲ್ಲ, ಅಂದ್ರೆ ಅವ್ರ ಒಂದೇನಪ್ಪ ಅದು ಆರ್ಗನೈಸ್ಡ್ ಸೆಕ್ಟರ್, ಇಂಗ್ಲಿಷ್ ಅಲ್ಲಿ ಹಂಗೆ ಅಲ್ವಪ್ಪ. ನೀನ್ ಅದ್ ಯಾಕೆ ಹನುಮಂತಿನ ನೋಡ್ತಿದ್ದೆ ಅಲ್ಲ, ನನ್ನ ನೀನ್ ಹೇಳಿದ್ ಗೊತ್ತಾಗ್ಲಿಲ್ಲ ಜಯಣ್ಣ, ಇಂಗ್ಲಿಷ್ ಗೊತ್ತಿಲ್ಲ. ನೀನ್ ಎಲ್ಲಿ ಕಲಾಸ್ಕ್ ಹೋಗಿದ್ದೆ ಅಲ್ಲೇ ನಾನು ಹೋಗಿ ತಿಳ್ಕೋಬೇಕು ಅಂತ. ಯಾಕೆ ಅವ್ನು ಏನನ್ನ ಆರ್ಗನೈಸ್ಡ್ ಸೆಕ್ಟರ್ ಅಂತ? ಹೌದಾ, ಇನ್ನೊಂದೇನ ಪದ ಹೇಳ್ದ? ಅದೇ ಅಲ್ವಾ ಅಷ್ಟೇ ಹೇಳಿದ್ದು, ಸಂಘಟಿತ ಅಸಂಘಟಿತ. ಅದು ಅದು ಕನ್ನಡದಾಗ ಹೇಳಿದ್ರೆ ಏನ್ ಅರ್ಥ ಆಗೋದಿಲ್ಲ ಅಂತಲೇ. ಅಲ್ಲ ನಂಗೂ ಕ್ಲಾಸ್ಗೆ ಹೋಯ್ತಿಲ್ವಪ್ಪ ನಾನು, ಅದಕ್ಕೆ ಅದಕ್ಕೂ ಈಗ ಇದಕ್ಕೂ ಏನ್ ಸಂಬಂಧ ಅಲ್ಲಕಪ್ಪ. ಈಗ ನೋಡಪ್ಪ, ಸಂಘಟಿತರಾಗಿದ್ರೆ ಅದಕ್ಕೆ ಇಮೆ ಗಿಮೆ ಅವೆಲ್ಲ ಇರ್ತದಲ್ಲಪ್ಪ, ಆಯ್ತಾ, ಅದ್ ಮಾಡಿಸ್ಕೊಂಡಿರ್ತಾರೆ. ಏನೋ ಆರೋಗ್ಯ ತಪ್ಪಿದ್ರೆ ಅದೇನೋ ESI ಅಂತೆಲ್ಲ ಇರ್ತದಂತಲ್ಲಪ್ಪ, ಸುಲಭವಾಗ ಅವ್ರಿಗೆ ಯಶಸ್ವಿನಿ ಕಾರ್ಡ್ ಎಲ್ಲ ಸಿಗ್ತದ ನೋಡು. ಇನ್ ಕೆಲವ್ರು ಅದನ್ನೇನು ಮಾಡಿಸಿರಕ್ಕಿಲ್ಲ ಅಣ್ಣ. ಅಣ್ಣ ಅದೊಂದು ಕಾರ್ಮಿಕರ ಇಲಾಖೆ ಅಂತ ಐತಲ್ಲ, ಅವರು ಈ ತರ ಕಾರ್ಮಿಕರಿಗೆಲ್ಲ ಕಾಳ್ಡ ಕೊಡ್ತಾರಂತ ಕಣ. ಈಗ ಬಿಡಿ ಕಟ್ತಾರಲ್ಲ ಆ ಕಾರ್ಮಿಕರಿಗೆ, ಆಮೇಲೆ ಈ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ, ಅಲ್ಲಿ ಕಾರ್ಮಿಕರಿಗೆ, ಆಮೇಲೆ ಗಣಿ ಫ್ಯಾಕ್ಟ್ರಿನಲ್ಲಿ, ಆ ಫ್ಯಾಕ್ಟ್ರಿನಲ್ಲಿ ಯಾರು ಕೆಲ್ಸಕ್ಕೆ ಮಡಿಕತ್ತಾರ ಅವರೇ ಕೊಡ್ತಾರೆ. ಈ ಗಣಿನಲ್ಲಿ ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಕಾಳ್ಡ ಕೊಡ್ತಾರಂತೆ. ಆಮೇಲೆ ಬೇರೆ ಕೂಲಿ ಕಾರ್ಮಿಕರಿಗೂ ಕೂಡ ಕಾರ್ಮಿಕ ಇಲಾಖೆಯಿಂದ ಕಾಳ್ಡ ಕೊಡ್ತಾರೆ. ಅವ್ರಿಗೆ ಆರೋಗ್ಯ ರಕ್ಷಣೆಗೆ ನೆರವಾಗೋ ತರಹದ ಯೋಜನೆಗಳವೆ. ಆಮೇಲೆ ಪೆನ್ಷನ್ ಬರೋ ಈ ಸ್ಕೀಮ್ ಅವ್ರಿಗ ಡಾಕ್ಟ್ರು ಬಂದಿದ್ರು ಕವ, ಮೈಸೂರು ಪೇಟೆನಾಗಿರೋ ಡಾಕ್ಟ್ರು ಅವ್ರು ಹೇಳ್ತಾ ಇದ್ರು, ಅವರು 18 ವಯಸ್ಸಿಂದ 40 ವಯಸ್ಸಿನವ್ರಿಗೆ ಒಂದೊಂದು ವಯಸ್ಸಿಗೆ ಒಂದೊಂದು ದುಡ್ಡು ಇರ್ತದ, ತಿಂಗಳಿಗೆ ಎಷ್ಟು ಕಟ್ಟೋದು ಅಂತ. ಬೋ ಕಮ್ಮಿ ಕಟ್ಕೋ ಹೋದ್ರೆ 60 ಆದ್ಮೇಲೆ ಪೆನ್ಷನ್ ಬರ್ತದಂತ. ಸ್ವಲ್ಪ ವಯಸ್ಸಾದ್ಮೇಲೆ ಏನು ಮಾಡಕ್ ಆಗದೆ ಇದ್ದಾಗ ಹೊಸ ಹಣ ಪಣ್ಣ ಬರೋದಿಲ್ವಪ್ಪ. ಈಗ ಕೆಲ್ಸವ 8 ದಿನ ತನಕ ಮಾಡಕ್ಕೆ ಅಲ್ಲಪ್ಪ, ನಮ್ ಮಕ್ಕಳವೇ ನೋಡ್ಕೋತವೆ ಅಂದ್ರೆ ಮಕ್ಕಳ ಹತ್ರ ಕೈ ಓಡಕ್ಕಾಗತ್ತಪ್ಪ? ಮಕ್ಳು ನೋಡ್ಕೋತವೆ ಅಂತ ಯಾವ ಗ್ಯಾರಂಟಿ ಜಯಣ್ಣ? ಅದಕ್ಕ ಅವ್ರು ಏನು ಚಂದಾಗಿ ಹೇಳ್ತಿದ್ರು ಗೊತ್ತೇನಣ್ಣ, ಮೊದಲನೇದು ಬಿಸಿಲಾಗಿ ಕೆಲಸ ಮಾಡಬೇಡಿ, ಎರಡನೇದು ಕೆಲಸನೇ ಮಾಡಬೇಕು ಅಂತಿದ್ರೆ ಅರ್ಧ ಗಂಟೆ ಒಂದು ಗಂಟೆಗೆ ಒಂದ್ಸರಿ ಸುಧಾರಿಸ್ಕೊಂಡು ನೀರು ಕುಡಿರಿ, ಹೆಚ್ಚಿಗೆ ನೀರು ಸೇವಿಸಿ, ಆಮೇಲೆ ಹೊಸಿ ಉಪ್ಪು ಹೊಸಿ ಸಕ್ಕರೆ ಅದು ನೀನು ಹೇಳ್ತೀಯಲ್ಲ ಪಾನಕ, ಅದೇನೋ ಬರ್ತದಲ್ಲ ORS ORS ಇಲ್ವಾ? ಹೌದು, ಅದ ಕುಡಿತಾ ಇರ್ತೀವಿ. ಎಲ್ಲ ಕಣ್ಣ ORS ನೀರ್ಗೆ ಸಕ್ಕರೆ ಉಪ್ಪು ಹಾಕಿಟ್ಕೊಂಡು ಕುಡಿತಾ ಇರೋದು, ಅದನ್ನ ORS KRS ಅಂದಂಗ ಆಯ್ತು. ನೀರಲ್ವಾ ಅಲ್ಲೂ ಹರಿಯೋದು, ಅಲ್ಲಿ ಹೋಗ್ಬಿಟ್ಟು ಉಪ್ಪು ಸಕ್ಕರೆ ಹಾಕಕ್ ಆಯ್ತದ ಬಾಕ್ಸ್ ಅಲ್ಲಿ ಎತ್ಕೊಳ್ಳೋದಕ್ಕವ ನೀರ. ಹೇಳು ಕೆ ಆರ್ ಎಸ್ ಓ ಆರ್ ಎಸ್ ಚಂದಾಗದೆ ಬಿಡು, ಅದನ್ನ ಕಂಡಿಡಿದ್ರಲ್ಲಣ್ಣ ಅದು ಬೋ ಇಸೆಸ್ ಅಂತ. ಮುಂಚೆ ಎಲ್ಲ ಕಾಯಿಲೆನಾಗೆ ಈಗ ವಾಂತಿ ಬೇದಿ ಕಾಯಿಲೆನಾಗೆ ಅಪಾರ ಮಂದಿ ಸತ್ತೋಗೋರು ಅಂತ ಬೇಸ್ಗೆಲೆ ಕಯ್ಯ. ಅದಕ್ಕ ಅವರು ದೇಹದಾಗೆ ಏನು ನೀರಿರ್ತದಲ್ಲ, ನೀರು ದೇಹದಿಂದ ಹೊರಗೋಯ್ತದಲ್ಲ, ಅದಕ್ಕೇನೋ ಅಂತರ್ಕವ ಇಂಗ್ಲಿಷ್ ಅಲ್ಲಿ ಮರ್ತೋಗ್ಬಿಟ್ಟು ಡಿಹೈಡ್ರೇಷನ್. ನೋಡಿದ ಸ್ಕೂಲ್ ಹೋಗೋಳ ಕಾನ್ವೆಂಟ್ ಕಾನ್ವೆಂಟ್ ಕಾನ್ವೆಂಟ್ ಇಲ್ವಾ ತಿಳ್ಕ ಹೊಸ ಪದ ಅದೇನು ಡಿಹೈಡ್ರೇಷನ್ ನೋಡಮ್ಮ ಹೇಳ್ತೀನಿ ನಾನು ಆಮೇಲೆ ಕೇಳ್ತೀನಿ ನಾಲ್ಗೆ ಒಳ್ಳೋದಿಲ್ಲ. ಅದರಿಂದಾಗಿ ದೇಹದಾಗಿರೋ ನೀರ್ ನಮ್ಸ ಹೋಗಿ ಜನ ಸತ್ತೋಗ್ರಂತೆ. ತುಂಬಾ ಸರಳವಾದ ಪರಿಹಾರ ಕಾರಣ ಅಷ್ಟೇ. ದೇಹದಾಗೆ ಲವಣಗಳಿರ್ತವೆ, ಅವು ಬೆವರಿನ ಮೂಲಕ ವಾಂತಿ ಬೇದಿ ಮೂಲಕ ಹೊಂಟೋದ್ರೆ ನೋಡು ಲವಣ ಅಂದ್ರೆ ಉಪ್ಪು ಎಷ್ಟು ಮುಖ್ಯ ತಿಳ್ಕೊ ಇಲ್ವಾ, ಮನುಷ್ಯ ಸತ್ತೋಗ್ಬಿಡ್ತಾನೆ. ಅದನ್ನ ಬಹಳ ಸರಳವಾಗಿ ಪರಿಹರಿಸೋದ ಹೆಂಗೆ, ಉಪ್ಪು ಸಕ್ಕರೆ ನೀರು, ಒಂದ್ ಚಿಟಿಗೆ ಉಪ್ಪು ಒಂದ್ ಚಿಟಿಗೆ ಸಕ್ಕರೆ ಒಂದ್ ಲೋಟ ನೀರು, ಅದ ಕುಡಿತಾ ಇದ್ರೆ ಆಯ್ತು. ಆಯ್ತಕ್ಕಪ್ಪ ಈಗ ಸಕ್ಕರೆ, ಈಗ ಇದನ್ ಕೇಳಿದ್ರೆ ನಿನಗೆ ಇದ್ಯಾ ಮಹಾ ಸಂಶೋಧನೆ ಅಂತ ಅನಿಸ್ತದೆ, ಆದ್ರೆ ಅವತ್ತಿನ ಕಾಲಕ್ಕೆ ಅದು ದೊಡ್ಡ ಸಂಶೋಧನೆ. ಅದರಿಂದಾಗಿ ಲಕ್ಷಾಂತರ ಜನರ ಜೀವ ಉಳಿದೈತದ್ ನೋಡೋಣ ನೋಡಪ್ಪ. ಅದಕ್ಕೆ ಅವ್ರು ಡಾಕ್ಟರ್ ಏನ್ ಹೇಳ್ತಿದ್ರು, ಅದ ಕುಡಿತಿರ್ಬೇಕು. ಆಮೇಲೆ ಅವ್ರು ಇನ್ನೊಂದು ಹೇಳಿದ್ರು, ಬೇಸಿಗೆ ಅಂದ್ರೆ ನೋಡವ್ವ ನೀನು ತಿಳ್ಕ, ಹಾವುಗಳೆಲ್ಲ ಹೊರಗಡೆನೆ ಓಡಾಡ್ತವೆ, ಅವಕ್ಕೂ ಭೂಮಿ ಒಳಗಿರಕ ಆಗಿಲ್ಲ. ಸಂಜೆ ಹೊತ್ತು ಬಹಳ ಜೋಪಾನವಾಗಿ ಓಡಾಡ್ಬೇಕು. ಈಗ ಕರೆಂಟ್ ಕೊಡ್ತಾರೆ ಅಂದ್ಬಿಟ್ಟು ರಾತ್ರಿನೇ ಜನ ಜಮೀನ್ ತಾಕ್ ಹೋಗೋದು, ನೀರಾಯ್ಸಕ್ ಹೋಗೋದು, ಮೀಟರ್ ಮನೆ ತಕ್ಕ ಹೋಗೋದು. ಯಾವಗಳು ಹೆಂಗೆ ಅಂದ್ರೆ ಎಲ್ಲಿ ತಂಪಾಗಿರ್ತದ ಅಲ್ಲೋ ಮನೆ ಕಂಬಿಟ್ಟಿರ್ತವೆ. ಇವನೇನಾದ್ರು ಗಾಡಿ ಗಿಡಿ ನಿಲ್ಸಿದ್ರೆ ಅದ್ರ ಕೆಳಗಡೆ ಹೋಗೋದು, ಇಲ್ಲ ಹುಲ್ಲಿನ ಮೆದೆ ಒಟ್ಟಿದ್ರೆ ಅದ್ರೊಳಗೆ ಹೋಗಿ ಸೇರ್ಕೊಳ್ಳೋದು. ತಂಪಾಗಿ ಎಲ್ಲಿರ್ತದೆ ಅಲ್ಲೋ ಕುಂತ್ಕೊತದೆ, ಬಿಲ್ದಲ್ಲಿ ಇರಕ್ಕಿಲ್ಲ ಅವು. ಇವ ಏನಾದ್ರೂ ಹೋಗಿ ಹುಲ್ ಮೆದೆ ಇರಿಯಕ್ ಹೋದಾಗ ಅದಕ್ಕೆ ಕೈ ಹಾಕಿದ್ರೆ, ಇಲ್ಲ ರಾತ್ರಿ ಹೊತ್ತು ಟಾರ್ಚ್ ಹಾಕೊಳ್ದಲ್ಲೇ ಜಮೀನಲ್ಲಿ ಓಡಾಡಿದ್ರೆ ಪಟ್ ಅಂತ ಕಟ್ಟದ್ ಬಿಡ್ತದೆ ಅಣ್ಣ. ಬೇಸಿಗೆನಾಗೆ ಈ ವಿಷ ಜಂತುಗಳು ಕಡ್ದೆ ತುಂಬಾ ಜನ ಸಾಯ್ತಾರೆ, ಅದಕ್ಕೆ ಅದರಲ್ಲಿ ಎಚ್ಚರಿಕೆಯಾಗಿರಿ. ನೋಡು ಎಷ್ಟೊಂದು ವಿಚಾರ ನೋಡು ಜಯಣ್ಣ, ಈಗ ಅದು ಹೇಳ್ತಿದ್ದಲ್ಲಪ್ಪ ಹಾವು ಕಚ್ಚದು ಅಂತ, ನಮ್ಮ ಇವನಿಲ್ವಪ್ಪ ದೊಡ್ಡಗೌಡ್ರ ಮೊಮ್ಮಗನ ಮಗ ಶೀನಾ ಅಂತ, ಅವನೆಲ್ಲೋ ಇದ್ರಲ್ಲ ಅವನೇ, ಅವನು ಪೊಲೀಸು, ಅವನು ಅವನಿಗ ಆ ಡ್ಯೂಟಿನೇ ಹಾಕ್ಬಿಟ್ಟವ್ರಂತೆ ನೋಡಪ್ಪ. ಏನ ಎಲ್ಲಿ ಡ್ಯೂಟಿ ಆವಿಡಿಯದಲ್ಲ ಕಯ್ಯ, ಹಾವು ಕಚ್ಚಿಸ್ಕೊಂಡವ್ರು ಕರ್ಕೊಂಬರೋದು, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋದು ಹಾಸ್ಪಿಟ್ಲ್ ಅಲ್ಲಿ. ಹೆಂಗ್ ಕಡಿತು, ಯಾಕೆ ಕಡಿತು, ನೀ ಆತಿಗೆ ಹೋಗಿದ್ದೆ, ಯಾರ ಏನಾರ ತೊಂದರೆ ಆಯ್ತಾ, ಆಮೇಲಿಂದ ಇಶಾ ಕುಡ್ಕೊಂಬಿಟ್ಟಿರ್ತಾರಲ್ಲಪ್ಪ ಇಶ್ವಾ, ಅವ್ರವೇ ಇದು ಅದೇನೋ ಬರೀಬೇಕಂತ, ಅದೇನೋ FIR ಅಂತಾರಲ್ಲವ, FIR ಅದೇನೋ ರಿಪೋರ್ಟು ಮಾಡ್ಬೇಕಂತೆ. ಆ ಕೆಲಸ ಅವನು ಹೇಳ್ತಿದ್ದ ಅಣ್ಣ. ನೋಡು ಏನು ಅಂತಂದ್ರೆ, ಈ ಹಾವು ಕಡಿತದಲ್ಲ, ಇವರು ಸುಮ್ನೆ ಇದ್ರೆ ಆಯ್ತೆ ಮನ್ಲಿ, ನೀ ಹೇಳ್ದಲ್ಲಪ್ಪ ಒತ್ತಲದ ಒತ್ತಲಿ ಜಮೀನ್ ಕಡೆ ಊಟ ಬಿಡೋದು, ಟಾರ್ಚ ಹಿಡ್ಕೊಳ್ಳೋದಿಲ್ಲ ಅಂತನ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಮೆದೆ ಸಂದಿಲೇ ಹೋಗಿ ನಡ್ಕೊಂಡು ಹೋಗೋದಂತೆ. ಆಯ್ತಾ, ಒತ್ತಲದ ಒತ್ತಲಿ ಜಮೀನ್ಗೆ ಹೋಗೋದಂತೆ. ಗೊತ್ತಾ, ಅಲ್ಲಿ ಆವಿರ್ತದೆ ಅಂತ ಕಾಲು ಇಡ್ತಾರೆ, ಕಚ್ಚಿಸ್ತಾರೆ, ಬಂದು ಆಸ್ಪತ್ರೆಯಲ್ಲಿ ಮನಿ ಕತ್ತಾರೆ. ಈಗ ಟ್ರೀಟ್ಮೆಂಟ್ ಎಲ್ಲ ಅದಂತಲ್ಲ ಜಯಣ್ಣ, ಅದಕ್ಕೆಲ್ಲ ಕೊಡ್ತಾರೆ ತಕ್ಷಣ ಹೋಗ್ಬೇಕು ಆಸ್ಪತ್ರೆಗೆ. ಅವ್ರು ಏನ್ ಹೇಳಿದ್ರು ಗೊತ್ತಾ, ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಕಡ್ದು ಬಿಟ್ರೆ ಅವನೇ ಕೈಲಿ ಇಡ್ಕೊಳಕ್ ಹೋಯ್ತಾರೆ, ತೋರ್ಸಕ್ ಬೇಕಾಯ್ತದೆ ಅಂತ. ಯಾವ್ದು ಕಡಿತು, ಮಂಡ್ಲದ ಕಡಿತ, ಕಟ್ಟ ಕಡಿತ, ಹಸರಾವ್ ಕಡಿತ, ನಾಗ್ರಾವ, ಗೋಧಿ ಆವ, ಕ್ಯಾರೆ ಆವ. ಆಮೇಲೆ ಅವ್ರು ಹೇಳೋದು, ಈಗ ಹಾವು ಇನ್ಯಾವ್ದಾರು ಪಿರಾಣಿನ ಕಡ್ದು ನಿನ್ ಕಡದ್ರೆ ಇಸ ಏನ್ ಇರಕ್ಕಿಲ್ಲ ನಿನ್ಗೆ, ಹಾವು ಕಡಿತಲ್ಲ ಅಂತ ಗಾಬರಿಗೆ ಅರ್ಧ ಸತ್ತೋಗ್ಬಿಡ್ತಾರೆ ಇಲ್ವಾ. ಅಲ್ಲ ಕಾಲಕ್ ಕಡ್ದಿರ್ತದ ಹಾವು, ಕೈಲಿ ಇಡ್ಕೊಂಡು ಹೋಗ್ಬಿಟ್ಟು ಕೈಲಿ ಇಡ್ಕೊಳಕ್ ಹೋಗ್ಬಿಟ್ಟು ಕೈನು ಕಡಿಸ್ಕೊತಾನೆ ಅಲ್ವಾ. ಅಂದ್ರೆ ಅವ್ರು ಹೇಳೋದು, ಇವತ್ತು ಫೋಟ ತಕೊಂಡ್ರು ಸಾಕು ಅಂತ. ಅಂದ್ರೆ ಒಂಥರ ಡಾಕ್ಟರ್ಗೆ ಅನುಕೂಲ ಆಯ್ತದೆ, ಇವನ್ಗೆ ಯಾವ ಹಾವು ಕಡ್ದದೆ, ಯಾವ ವಿಷ ಅದೆ, ಅದ್ರಾಗೂ ಬಾ ತರದ್ದು ವಿಷ ಅದಾವಂತಲ್ವ, ಅದಕ್ಕೆ ಸರಿಯಾಗಿ ಅವರು ಇಂಗ್ಲಿಷ್ ಅನ್ನ ಕೊಡ್ಬೇಕು. ಅವ್ರು ಹೇಳೋದ್ ಏನು, ಎಲ್ಲಾರು ಕಡ್ದಿರ್ಲಿ ಹಾವು, ಕಡಿಸ್ಕೊಂಡಿರೋನ್ನ ಜಾಸ್ತಿ ಓಡಾಡಿಸ್ಬಾರ್ದು, ಕಡ್ದಿರೋ ಭಾಗ ನೆಚ್ಚಿಗೆ ಅಳ್ಳಾಡಿಸ್ಬಾರ್ದು. ಅಂದ್ರೆ ಈಸ ಅಲ್ಲೇ ಇರ್ತದೆ. ಈಗ ತುಂಬಾ ಜನ ಏನ್ ಮಾಡ್ತಾರೆ, ಬ್ಲೇಡ ತಕೋಬಿಟ್ಟು ಕಡ್ದಿರೋ ಜಾಗನ ಕೂದ್ಬಿಟ್ಟು, ಈ ಸಿನಿಮಾದಾಗೆಲ್ಲ ನೋಡ್ತಾರಲ್ಲ ಬಾಯಿನಾಗೆ ವಿಷ ಈರೋದು ತೂ ತುಂಬ ಅಂತ ಮಾಡಬಾರ್ದಂತೆ. ಆಮೇಲೆ ಒಂದ್ ಉರಿ ತಕೊಂಡು ಕಡ್ದಿರೋ ಜಾಗದ ಮ್ಯಾಲ್ಕೆ ಕೊಟ್ಬಿಡ್ತಾರ ಕಾರಣ, ಎಷ್ಟು ಬಿಗಿಯಾಗಿ ಕಟ್ತಾರೆ ಅಂದ್ರೆ ರಕ್ತ ಸಂಚಾರ ಆಗ್ಬಾರ್ದು ಅಂತ. ಅವ ಆಸ್ಪತ್ರೆಗೆ ಹೋಗೋ ಹೊತ್ಗೆ ಆ ಕಾಲ್ ಕೆಳಗಡೆ ರಕ್ತವೇ ಅರಿತಿರಲ್ಲ, ಅವ್ನ್ ಕಡ್ದಿರೋದ್ ಹೋಗ್ಲೇ ಕಾಲೇ ಕತ್ರಿಸ್ಕೊ ಬರ್ಬೇಕಾಯ್ತದೆ. ಹೋಗಪ್ಪ, ಈಗ ಪಿಕ್ಚರ್ ನಾಗೆಲ್ಲ ನೋಡೋದಿಲ್ವಪ್ಪ, ಮತ್ ಇಡೀ ರಾತ್ರಿ ಅವನ್ನ ಕಾಯ್ಕೊಂಡಿರ್ಬೇಕಂತ, ನಿದ್ದೆ ಮಾಡಂಗಿಲ್ಲ ಅಂತ. ಹೋಗವ್ವ, ಆಮೇಲೆ ಅದ್ ಯಾವ್ದೋ ಪಿಕ್ಚರು ಅಣ್ಣವ್ರ ಮಗನ್ ಪಿಕ್ಚರ್ ಹೇಳ್ಕೊಂಡು, ಈ ನಮ್ಮ ಆಲ್ನಳ್ಳಿ ಕೃಷ್ಣಪ್ಪಂದು ಕಾದಂಬರಿ ಅದು ಭುಜಂಗಯ್ಯಂದ ಹೊಸಾವತಾರ, ಅವನ ಭುಜಂಗಯ್ಯಂಗ ಅದೇ ಕೆಲ್ಸ, ಯಾವ್ದ ಅವಕಾಶವ್ರನ್ನ ಉಳಿಸೋದೇ ಅವನ್ ಕೆಲ್ಸ. ಹಂಗೆ ಪೌಡ್ರದೇನೋ ಮಾಡ್ಕೊಂಡ್ ಬಂದಿರ್ತಾನಂತೆ, ಬುರುಡಲ್ಲಿ ಇಟ್ಕೊಂಡಿರ್ತಾನೆ ಯಾವ್ದ ಸ್ವಾರೆ ಬುರುಡಲ್ಲಿ, ಅದನ್ನ ಹೋಗಿ ತಕ್ಕೊಂಡ್ ಬಂದು ಕಾವು ಕಚ್ಚಿಸ್ಕೊಂಡು ಅವನಿಗೂ ಕುಡಿಸ್ಬೇಕು ಔಷಧಿಯ. ಆಮೇಲೆ ಇವನು ಕುಡಿಬೇಕು, ಕಚ್ಚಿ ಕಚ್ಚಿ ಉಗ್ತಿರ್ತಾನಲ್ಲವ ಅವನಿಗೂ ಈ ಸೈ ಏರ್ಬಿಟ್ಟಿರ್ತದಲ್ಲ ಅದಕ್ಕೆ. ಆಮೇಲೆ ಕಡಗ ಏನಾಗೋಯ್ತ ಗೊತ್ತಾ, ಅವನ್ ಬಂದು ಒಬ್ಬನ ಬದುಕಿಸ್ತಾನೆ, ಇವನೇ ಸತ್ತೋಯ್ತಾನ. ಹೂಕವ ಇವನ್ ತಗೊಳಕ ಪೌಡ್ರೆ ಖಾಲಿ ಆಗ್ಬಿಟ್ಟಿರ್ತದೆ. ಸರಿ, ಹಂಗಾಯ್ತದ, ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು, ಅವೆಲ್ಲ ಹಳೆ ಗೊತ್ತಿರ್ಬೇಕು ವಿಚಾರಗಳು ಇಲ್ವಾ. ಆಮೇಲೆ ತುಂಬಾ ಗಾಬರಿ ಪಡಿಸ್ತಲೆ ತಕ್ಷಣ ಆಸ್ಪತ್ರೆ ಕರ್ಕೊ ಹೋದ್ರೆ ಡಾಕ್ಟ್ರು ಜೀವ ಉಳಿಸೋ ಪ್ರಯತ್ನ ಮಾಡ್ತಾರೆ ಇಲ್ವಾ. ಹಂಗೆ ಈಗ ತುಂಬಾ ಸಮಸ್ಯೆ ಆಗೋದು ಬೆಂಕಿ ಅಪಘಾತಗಳು. ಎಲ್ಲೋ ಬಿಡಿ ಸೇರ್ತಿರ್ತಾರೆ, ತಗೊಂಡ್ ಅಲ್ಲೇ ಎಲ್ಲೋ ಎಸಿತಾರೆ, ಅದು ಮೆದುಗೋ ಗಿದ್ಗೋ ಬೀಳ್ತದೆ, ಕಾಡ್ಗೆ ಹಸ್ಬಿಡ್ತಾರ, ಕಾಡ್ಗಿಚ್ಚು ಎಲ್ಲಾ ಕಡೆ ಹರಡ್ಬಿಡ್ತಾರೆ. ಬೆಂಕಿ ಅಪಘಾತಗಳು ಬೇಸಿಗೆನಾಗ ಜಾಸ್ತಿ. ಹಂಗಾಗಿ ಯಾರು ಕೃಷಿ ಕೆಲಸ ಮಾಡ್ತಾರೆ, ಕಾರ್ಮಿಕರು ಯಾರವ್ರೆ, ಇಷ್ಟೆಲ್ಲ ವಿಚಾರದಾಗ ಜಾಗರೂಕತೆ ನೋಡಪ್ಪ. ಈಗ ಬ್ಯಾಸ್ಗೆ ಅಂತನ್ಬಿಟ್ಟು ಮನ್ಲಿರಕ್ ಆಗೋದಿಲ್ಲ ಅಂತನ್ಬಿಟ್ಟು ಮಕ್ಕಳಿಗೂ ಈ ಸ್ಕೂಲ್ ಎಲ್ಲ ರಜಾ ಅಲ್ವಾ, ಟ್ರಿಪ್ ಹೋಗಾಮು ಅಲ್ಗ ಹೋಗಾಮು ಇಲ್ಗ ಹೋಗಾಮು ಅಂತ ಐಕಳ ಕರ್ಕೊಂಡು, ಈ ವಯಸ್ಸಿಗೆ ಬಂದಿರೋರು ಏನ್ ಮಾಡ್ತಾರೆ, ಬಾವಸಿ ತಂಪಾಗಿರೋ ಜಾಗಕ್ಕೆ ಹೋಗಾಮು ಅಂದ್ಬಿಟ್ಟು ಕಾಡ್ದಿ ಕೊಟ್ಟಾಯ್ತಾರೆ. ಏನ್ ಮಾಡ್ದವಕ್ಕೇನು ಗೊತ್ತಾ, ಅರಿವಿರಕಿಲ್ಲ, ಅದಕ್ಕೆ ಏನೋ ಸಿಗರೇಟ್ ಹಸ್ಕೊತವೆ, ಬಿಡಿ ಹಸ್ಕೊತವೆ, ಅಲ್ಲೇ ಕಡ್ಡಿ ಕೀರ್ತವೆ, ಮೊಗ್ಗು ಹಸ್ತವೆ, ಅದೇನಾಯ್ತು ಹಬ್ಕೊಂಡು ಹಬ್ಕೊಂಡು ಹೋಗಿ ಇಡೀ ಕಾಡ್ಗೆ ಹಚ್ಕೊಂಡ್ಬಿಡ್ತಾರೆ. ಹಂಗೆಲ್ಲ ಮಾಡಬಾರ್ದು, ಅರಿವಿರ್ಬೇಕು ಜನಕ್ಕೆ. ಏನ್ ಜಯಣ್ಣ ಅಲ್ವಪ್ಪ, ರಸ್ತೆ ಬೋದಿ ಅಂತಂದಾಗ ಏನೂ ಆಗೋದಿಲ್ಲ ಅಂತ ಅನ್ಕೊಂಡು ನೆಲ್ಗೆಟ್ನ ಮಾಡಬಾರ್ದು ಅಲ್ವಾ, ಆಮೇಲೆ ನೆಲ ಕೆಟ್ಟೋಗ್ಬಿಡ್ತದೆ. ನಾವೆಲ್ಲ ನೋಡಾಗಮ್ಮ, ಈಗ ತುಂಬಾ ಸಮಸ್ಯೆ ಇರೋದು ಮೆದೆ ಒಟ್ಕೊಂಡಿರ್ತಾರಲ್ಲ ಹುಲ್ಲು ಅಲ್ಲಯ್ಯ. ಈಗ ಮೆದೆನೆ ಉರ್ದೋಗ್ಬಿಟ್ರೆ ನಾಳಿಕೆ ದನಿಗೆ ಮೇವೆಂಗೆ ಇಲ್ವಾ, ಅದು ಗೊತ್ತಾಗೋದಿಲ್ಲ ಕಣಣ್ಣ. ನಿಧಾನಕ್ಕೆ ಉರಿ ಕವರ್ಕತ್ತದ ಒಳಗಡೆ, ಹೊರಗ್ ಬರೋ ಹೊತ್ತಿಗೆ ಬೆಂಕಿ ಮೆದೆ ಪೂರ್ತಿ ಹೊಂಟೋಗಿರ್ತದೆ. ತುಂಬಾ ಜನ ಈ ಸಿನಿಮಾ ಗಿನಿಮಾ ನೋಡಿ ಧೈರ್ಯವಾಗಿ ಒಂದೇ ಸರಿ ಮೆದೆ ಮ್ಯಾಕ್ ನೆಗೆದು ಬಿಡ್ತಾರೆ, ನೀರು ಹೊಯ್ತೀನಿ ಅಂತ ಅಲ್ಲೇ ಬೆಂದೋಗ್ಬಿಡ್ತಾರೆ. ಬೆಂದೋಗ್ಬಿಡ್ತಾರೆ ಕಣ್ಣಣ್ಣ, ಹೊರಗಡೆ ಹೋಗಿ ಕಾಣೋ ಹೊತ್ತಿಗೆ ಇಡೀ ಮೆದೆ ಒಳಗಡೆ ಬೆಂಕಿ ಎತ್ಕೊಬಿಟ್ಟಿರ್ತದೆ. ಬೆಂಕಿ ವಿಚಾರದಲ್ಲಿ ಹುಡುಗಾಟ ಆಡಕ್ ಹೋಗ್ಬಾರ್ದು ನೀರು ಮತ್ತೆ ಬೆಂಕಿ. ಈಗ ಮಳ್ಳ ದೂರದಿಂದ ಎರಚಬೇಕು, ನೀರ್ನ ದೂರದಿಂದ ಎರಚಬೇಕು, ದೊಡ್ಡದಾಗ ಗಂಟೆ ಹೊಡ್ಕೊಂಡ್ ಬರ್ತಾರಲ್ಲ ಅಗ್ನಿಶಾಮಕ ಠಾಣೆನವರು, ಅವ್ರಿಗೆ ಫೋನ್ ಮಾಡ್ಬೇಕು, ಅವ್ರು ಬರ್ತಾರೆ, ಅವ್ರಿಗೆ ತರಬೇತಿ ಆಗಿರ್ತದೆ ಬೆಂಕಿ ಹತ್ಕೊಂಡಾಗ ಏನ್ ಮಾಡ್ಬೇಕು, ಹೆಂಗ್ ಹೋಗ್ಬೇಕು. ಆಮೇಲೆ ಅವ್ರ ತಾವೇನೋ ಗ್ಯಾಸು ಪಾಸು ಎಲ್ಲ ಮಾಡಿಕೊಂಡಿರ್ತಾರೆ, ಬುಸ್ ಅಂತ ಬಿಡ್ತಾರಲ್ಲ ಇಲ್ವಾ, ಅವ್ರು ಹೋಗಿ ಮಾಡ್ಬೇಕು, ಅವ್ರಿಗೆ ಮೈಗೆಲ್ಲ ರಕ್ಷಣೆ ಇರ್ತೈತೆ. ಏನಪ್ಪ ನೋಡಿಲ್ವ ನೀನು, ತಲೆಗೆ ಹೆಲ್ಮೆಟ್ ತರದ್ ಹಾಕೊಂಡಿರ್ತಾರೆ, ಮೈ ತುಂಬಾ ಬಟ್ಟೆ ಹಾಕೊಂಡಿರ್ತಾರೆ, ನೀರ್ನ ಬಿಡ್ತಾರೆ, ಏನೇನೋ ಮಾಡಿ ಬೆಂಕಿಯ ನಂದಿಸ್ತಾರೆ. ಅದು ಬಿಟ್ಬಿಟ್ಟು ನಾನು ಏನೋ ಸಿನಿಮಾದಲ್ಲಿ ಹೀರೋ ಹೋದಂಗೆ ಹೋಗಿ ಅವ್ರನ್ನ ಕಾಪಾಡ್ತೀನಿ ಇವ್ರನ್ನ ಕಾಪಾಡ್ತೀನಿ ಅಂದ್ರೆ ಅದೇ ನಂದಿಸ್ತೀನಿ ಅನ್ಬಿಟ್ಟು ನಂದಿ ಸರ್ ನುಗ್ಗಿರ್ನಿಲ್ವಪ್ಪ ಮೆದೆಗೆ, ಯಾವ್ದೋ ಸಿನಿಮಾ ಕತೆನ ಅಲ್ಲಕವ ಪಕ್ಕದೂರಲ್ಲಿ ಗಟ್ಪುಟ್ಟಾಗಿದ್ದ ನಂದೀಸ ನಾನ್ ನಂದಿಸ್ತೀನಿ ಅನ್ಬಿಟ್ಟು ಹೋದ ಮತ್ ಬರ್ಲಿಲ್ಲಕ್ಕಮ್ಮ ಅವನು. ಹಂಗೆಲ್ಲ ಆಗ್ಬಿಡ್ತದೆ, ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಸುಟ್ಟ ಗಾಯ ಇದೆಯಲ್ಲ ಅದು ಬೋ ಕಷ್ಟ ಕಣ್ಣ, ಚೇತರಿಸ್ಕೊಳ್ಳೋದು ತುಂಬಾ ಕಷ್ಟ. ತಲೆ ಸುಟ್ರೆ ಮೈನ ಬೇರೆ ಬೇರೆ ಪ್ರಮುಖವಾದ ಅಂಗಾಂಗ ಇರೋ ಭಾಗದಾಗ ಸುಟ್ಬಿಟ್ರೆ ಬದುಕೋದ್ ಕಷ್ಟ. ಅಲ್ಲಕಯ್ಯ ಈಗ ಒಂದ್ 15 ಕೆಳಗ ಹಾಲ ಇಟ್ಬಿಟ್ಟು ನಮ್ಮನೆ ಬಾ ಹೊಸಿ ಇದು ಪಕ್ಕದ ಮನೆಗೆ ಹೋಗಿದ್ ಬರ್ತೀನಿ ಅನ್ಬಿಟ್ಟು ಹೋಗಿದ. ಹಾಲು ಇಟ್ಮೇಲೆ ಹೊಲ ಮೇಲೆ ಜಯಣ್ಣ ಎದುರುಗಡೆ ಇರ್ಬೇಕಲ್ವಾ, ಮತ್ತೆ ಅದು ಹೂ ಕರಿದ್ ಹೋಯ್ತಿತ್ತು. ನಾನ್ ಹೋಗ್ಬಿಟ್ಟು ಬಟ್ಟೆ ತಗೊಂಡು ಹೋಗಿ ಇಳ್ಕಾಕ್ ಹೋಗ್ಬಿಟ್ಟು ಎರಡ್ ಬೆಳ್ನ ಸುಟ್ಕೊಂಡ್ಬಿಟ್ಟಿನ ಅಲ್ಲ ಕಣ್ಣ. ನೆಸ್ಟ್ ಆರಿಸ್ಬಿಟ್ಟಿದ್ರ ಆಗದು, ನೀನ್ ಯಾಕೆ ಹಾಲು ಪಾತ್ರೆ ಎತ್ತಿಡಕ್ಕೆ ಗೊತ್ತಾಗ್ಬೇಕಲ್ಲವ್ವ ಹಂಗನ್. ಮತ್ತೆ ಗಾಬ್ರಿಗೆ ಹೋಗ್ಬಿಟ್ಟು ಅದ್ ಇಳ್ಕಾಕ್ ಹೋಗ್ಬಿಟ್ಟು ಕೈಯೆಲ್ಲ ಸುಟ್ಕೊಂಡ ಸುಟ್ಟೋಗ್ಬಿಟ್ಟು ನೋಡಿ ಹಂಗಾಗದೆ. ಹಾಲು ಎಷ್ಟ್ ಆಯ್ತದೆ ಅಂತ ಓಲೆ ಬಿಡು, ಕೈ ಮೇಲೆ ಬೀಳಸ್ಕೊಂಡು ಕೈ ಸುಟ್ಕೊಂಡಿದ್ಯಲ್ಲ ಎಷ್ಟ್ ಆಯ್ತದೆ ಅಂತ ಬಾಯಿನಾಗ ಹಾಕೊಬಿಟ್ಟು ಬಾಯಿಗೆ ಸುಟ್ಕೊಬಿಟ್ಟಿದ್ರೆ ಏನ್ ಕತೆ ನಾನು ಚೆನ್ನಾಗಿ ಹೇಳ್ದೆ ಕಣ್ಬಿಡು ನೀನು ಅಲ್ಲ ಹೇಳ್ದೆ ಅದು ಗಾಬರಿ ಅಲ್ವೇನಣ್ಣ, ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕು ಅಂತ. ಆಮೇಲೆ ಇನ್ನೂ ಒಂದ್ ತಿಳ್ಕ, ಈಗ ರೈತರುಗಳು ಆಮ್ಯಾಕಿಂದ ಕೃಷಿ ಕಾರ್ಮಿಕರು ಬೇಸಿಗೆ ಟೈಮ್ನಾಗೆ ಬೆಳಗ್ಗೆ ಔಷಧಿ ಹೊಡಿತಾರೆ, ಅದು ಮಧ್ಯಾಹ್ನದ ಹೊತ್ತು ಹೊಡೆಯೋದು ಎಷ್ಟು ಸಮಸ್ಯೆ ಅಂದರೆ ಗಾಳಿ ಏನಾದ್ರು ಬೀಸಿ ಆ ಇಸ ಏನಾದರೂ ಇವನ್ ಮೈ ಮೇಲೆ ಬಿದ್ದರೆ ಮಕ್ಕದ ಮ್ಯಾಗ ಬಿದ್ದರೆ ಭೂ ತೊಂದರೆ ಆಯ್ತದಂತೆ. ಸತ್ಯ ಹೋಗ್ಬಿಡ್ತಾರೆ ಕಂಜ, ನೋಡಿಲ್ವ ಕೇಳಿಲ್ವಪ್ಪ ನಾ. ಅದಕ್ಕೆ ಈಗ ಔಷಧಿ ಹೊಡಿಯಕ್ಕೆ ಮುಂಚೆ ಈಗ ಕೋವಿಡ್ ಬಂದಾಗ ಹಾಕತ್ತಿದ್ರಲ್ಲ ಮೈ ತುಂಬ ಕವಚುವ ಮಕಾರ ಅಂತದು ಬಂದದೆ, ಔಷಧಿ ಹೊಡಿಬೇಕಾದ್ರೆ ಹಾಕಬೇಕು ಅಂತ. ಅದನ್ನ ಹಾಕೊಂಡೆ ಔಷಧಿ ಹೊಡಿಬೇಕು, ತಂಪೊತ್ನಾಗೆ ಔಷಧಿಯ ಹೊಡಿಬೇಕು, ಸಂಜೆ ಟೈಮ್ನಾಗ ಔಷಧಿ ಹೊಡಿಬೇಕು. ಹಿಂಗೆ ಭೂ ವಿಚಾರಗಳನ್ನ ಹೇಳ್ತಾರೆ. ಹಂಗೆ ಆಯ್ತಲ್ಲಪ್ಪ ಜಯಣ್ಣ, ಏನಿಲ್ಲ ಮುಸುಡಿಗೊಂದ್ ಲಪಟಯ ಸುತ್ತಕೊಂಡ್ಬಿಟ್ಟು ಬಾರ್ಲ ಏನಾಯ್ತದೆ ಒಡದ್ ಮುಗಿಸ್ಬಿಡು ಮಾತಾಗೆ ಇನ್ ನಾಳೆ ಸಿಗುದಿಲ್ಲ ಅಂತ ಹೇಳ್ಬಿಟ್ಟು ಆರೋಗ್ಯ ಹೋಲಿ ಜೀವನ ಹಾಳು ಮಾಡ್ಕೊಬಿಡ್ತಾರ. ಹಂಗೆ ನೋಡಪ್ಪ ಆಯ್ತಲ್ಲಪ್ಪ, ನಮ್ಮ ಇದು ಕಾಳಣ್ಣ ಇದ್ನಲ್ಲವ ನಾಟಕ ಪಾಟಕ ಎಲ್ಲ ಮಾಡ್ತೀನಲ್ಲ, ಅವನು ಜಮೀನಾಗೆ ಮಧ್ಯಾಹ್ನ ಅದೇನ ಔಷಧಿ ಹೊಡಿತೀನಿ ಅಂತ ಹೋಗ್ಬಿಟ್ಟು ಬಂದ್ ಮನಿ ಕಣ್ಣಂತಕವ ಉಂಡ್ಕೊಂಡು ಎದ್ರನೇ ಇಲ್ವಂತೆ. ಆಮೇಲಿಂದ ಅವ್ರು ಏನ ಮಾತಾಡ್ಕತಿದ್ರು, ಮಧ್ಯಾಹ್ನ ಮಟ್ಮಟ್ ಮಧ್ಯಾಹ್ನಕ್ಕೆ ಹೋದ ಗಾಳಿ ಅಮ್ಮಿಕೊಂಬಿಡ್ತು ಅದಕ್ಕೆ ಸತ್ತು ಹೋದ ಅಂತ. ಔಷಧಿ ಅಮ್ಮಿಕತ್ತು ಅಂತ ಗೊತ್ತಿಲ್ಲ ನೋಡು. ಆಮೇಲಿಂದ ನಮ್ಮ ಅದು ಯಾರ ಡಾಕ್ಟರ್ ಇದ್ರಲ್ಲಪ್ಪ ಅವ್ರು ಬಂದು ಹೇಳದ್ಮೇಲೆ ಗೊತ್ತಾಗಿರೋದು ಗಾಳಿ ಅಮ್ಮಿಕತ್ತು ಅಂತಾರೆ ಜನ. ಏನ್ ಮಾಡೋದು ಹೇಳು. ಈಗ ಏನೋ ವಿಚಾರ ಹೇಳ್ಬೇಕು ಅಂತ ಬಂದೆ. ಮೊನ್ನೆ ನೀನು ಪ್ಯಾಟ್ಗೆ ಹೋಗಿದ್ಯಲ್ಲ, ಒಂದ್ 3 ಪುಸ್ತಕ ತಕ ಬಂದೆ ಅಂತೆ. ಹೂಕಪ್ಪ ಐಕಳಗೆ ಸ್ಕೂಲ್ ಪುಸ್ತಕವೆ ಅಲ್ಲ ಕತೆ ಬುಕ್ ಹೇಳಿದ್ದು ಐಕ ಈಗ ರಾಜವಲ್ವಪ್ಪ ಅದಕ್ಕೆ ತತ ನೀ ಹೆಂಗಿದ್ರು ಪ್ಯಾಟದಿಕ್ಕೆ ಹೋಯ್ತಿದೆ ಅಲ್ಲ ಅಡ್ರೆಸ್ ಕೊಟ್ಟಿದ್ರು ಕಪ್ಪ ಅದ ಯಾವ್ದೋ ಪುಸ್ತಕದ ಅಂಗಡಿ ಕತೆ ಬುಕ್ಕ ತಕಂಬ ಅಂತ. 3 ಕತೆ ಬುಕ್ಕ ತಂದಿ ನಾನು, 3 ಅದು ಇಡೀ ಊರ್ಗೆಲ್ಲ ಗೊತ್ತಾಗತ್ತೆ ಇವನ್ ತಕೊಂಬಂದವನೆ 3 ಕತೆ ಪುಸ್ತಕ. ಅದಕ್ಕೆ ಒತ್ಕೊಂಡ್ ಬರ್ಲಿಲ್ವಪ್ಪ ಅದೆಲ್ಲ ನೋಡ್ಲಿಲ್ವಾ, ಬಸ್ ಸ್ಟ್ಯಾಂಡ್ ಇಂದ ಬರ್ತಾ ಇದ್ರೆ ನೋಡ್ತಾ ಇದ್ರ ಬಸ್ ಅಲ್ಲಿ ಬಂದವ್ರು ಒಂದ್ ದರ್ಶನ ಊರೊಳಗ್ ಬೀದಿ ಬೀದಿ ಬಂದಲ್ಲವ ನಮ್ದು ಕಡೆ ಬೀದಿ ತಾನೆ. ಇವ್ನು ಹೇಳ್ದವ್ರು ಒಂದ್ 100 ಜನ ತಗ ಹೋಯ್ತಾ ಇದೀನಿ ಪುಸ್ತಕವ ಪುಸ್ತಕವ ಅಂತ ಹೇಳಿಲ್ಲ ಕಾಯ. ಅದೇ ಗೊತ್ತಾಗದಿಲ್ವಯ್ಯ. ಹೌದಾ, ಇರ್ಲಿ ಬಿಡು. ನಾವು ಕನ್ನಡ ಭೂತ್ ಕನ್ನಡಿ ಇದ್ದು ಹಿಡಿದು ತೋರಿಸ್ಬೇಕ ಅಂದ್ರೆ ಹಂಗೆ ಕಾಣ್ತದೆ ತಲೆಗಲ್ವ ಆಕಳದೇನ್ ಕಾಲ್ಗ ಹಾಕೊಂಡ್ರ. 3 ಪುಸ್ತಕ 100 ಜನ ಗೊತ್ತಾಯ್ತು. ಗೊತ್ತಾಗ್ಲಿ ಬಿಡವ್ವ, 1000 ಜನಕ್ಕೆ ಗೊತ್ತಾಗ್ಲಿ. ಅವಾಗ ಐಕಳಕ್ ತಂದಲ್ಲ ಜಯಣ್ಣ, ನಾನು ಒಂದ್ 5-6 ಕಥೆಯ ಓದ್ಕೊಂಡು ಮುಂದಿನಕ್ಕೆ ತ ಕತೆ ಹೇಳ್ತೀನಿ ನಿನಗೆ ಏನು ಅಂತ. ಈಗ್ಲೇ ಹೇಳು, ಈಗ್ಲೇ ಹೇಳು. ಅಲ್ಲ ಕಯ್ಯಾದ್ರೆ ಅದಕ್ಕೇನೆ ಓದಿಲ್ಲ ಅಂತನ್ಬಿಟ್ಟು ಯಾಕೆ ಹಂಗ ಆಡ್ಕೊಳ್ಳೋದು. ಓದವನೆ ಪುಸ್ತಕ ತಂದಿವನಿ ಓದಿವನಿ ಕತೆ, ಮುಂದಿನ ವಾರ ನಂಗೆ ಟೈಮ್ ಬೇಕು ಜಾಸ್ತಿ. ಇನ್ನೊಂದ್ಕಿತ ಓದ್ಬಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡು ಹೇಳ್ತಾನೆ ಅಂದ್ರೆ ಅರ್ಥ ಆಗಿಲ್ಲ ಸುಮ್ನೆ ಓದವನ. ನಾನು ಹೆಂಗ್ ಹೇಳಿದ್ರು ನೀವ್ ಅರ್ಥ ಮಾಡ್ಕತ್ತೀರಿ ಆಯ್ತಾ, ಅದನ್ನೇನು ನಾನು ಬಿಡಿಸಿ ಹೇಳ್ಬೇಕಾದ ಅಗತ್ಯ ಇಲ್ಲ ಕಣ. ಅಣ್ಣ ಈಗ ಊರ್ಗೆಲ್ಲ ಒಂದೊಂದು ಗ್ರಂಥಾಲಯ ಮಾಡ್ಬೇಕು ಅಂತ ಏಟೋ ಕಡೆಗಳಲ್ಲಿ ಊರ್ನಲ್ಲೇನೆ ಪುಸ್ತಕಗಳದು ಗ್ರಂಥಾಲಯ ಮಾಡವ್ರೆ. ಪುಸ್ತಕವ ಯಾರು ಅದನ್ನ ಮುದ್ರಣ ಮಾಡ್ತಾರೆ, ಮತ್ತೆ ಯಾರು ಪುಸ್ತಕವ ಬರೀತಾರೆ ಬರೀತಾರೆ, ಆಮೇಲೆ ಯಾರು ಮಾರಾಟ ಮಾಡ್ತಾರೆ, ಆಮೇಕಿಂತ ಎಲ್ಲದಕ್ಕಿಂತ ಹೆಚ್ಚಿಗೆ ಅಣ್ಣ ಅದ ಖರೀದಿ ಮಾಡಿ ಯಾರು ಓದ್ತಾರಲ್ಲ. ಈಗ ನಿನ್ನಂತವ್ರು ಇಲ್ವಾ ಎಲ್ರೂ ಅಲ್ಲ ನೀ ಕೊಟ್ರು ಓದ್ತೀನಿ ಅಂದ್ರೆ ನೀ ತಕೊಂಡು ಓದ್ಬೇಕಯ್ಯ ಖರೀದಿ ನೀ ಮಾಡು ಅಂತ. ಹಂಗ್ ಮಾಡಬಾರ್ದು ಕವ್ವ, ಎಲ್ರು ಏನ್ ಮಾಡ್ತಾರೆ ಅಂದ್ರೆ. ಹಂಗಲ್ಲ ಕಣಣ್ಣ, ಈಗ ಮೂರ್ ಪುಸ್ತಕವ ನೀನ್ ತಕೊಂಡಿದ್ದೆ, ನಾನೊಂದ್ ಮೂರ್ ಬೇರೆ ತಕ್ಕ, ಕಮಲಕ್ಕ ಒಂದ್ ಮೂರ್ ಬೇರೆ ತಕ್ಕಂಡ್ರೆ ಪುಸ್ತಕ ಆಯ್ತು. ಸರ್ಕ್ಯುಲೇಟ್ ನಿಂದ ನನಗ್ ಕೊಡು, ಕಮಲಕ್ಕೊಂದು ನೀನ್ ಕೊಡ್ತಾಳೆ, ಹಿಂಗೆ ಅಷ್ಟು ಜನ ಏನೋ ಒಂದಲ್ಲ ಇನ್ನೊಂದ್ ಕಿತ ಹೇಳು ಸರ್ಕ್ಯುಲೇಟ್. ಹಂಗ್ ಮಾಡ್ಕಂಡ್ರೆ ಒಂಬತ್ ಪುಸ್ತಕ ಓದಂಗ ಆಯ್ತದಲ್ಲ. ಅದ ಈಗ ಪುಸ್ತಕ ಓದಕ್ಕೆ ಸಿಟಿ ಕಡೆ ಗುಂಪು ಮಾಡ್ಕೊಂಡವ್ ಅಂತ ಕಣವ, ಯಾವ್ದಾರು ಒಂದ್ ಪುಸ್ತಕ ತಕೊಳ್ಳೋದು ಕ್ಲಬ್ ಜೊತೆಲ್ ಹಂಗಂದಾರ. ಅದಕ್ಕ ಇಲ್ಲ ಕಣ, ಏನೇನೋ ಹೆಸರು ಇಟ್ಕೊಂಡವ್ರೆ, ಅದೇನೋ ಕ್ಲಬ್ ಅಂತ ಹೇಳ್ತಲ್ವಾ. ಹೌದಾ, ಏ ಮೊನ್ನೆ ಕಮಲಕ್ನು ಹೋಗಿದ್ಲು ಅಲ್ಲೇನವ, ಯಾವ್ದು ಮೈಸೂರ್ ಪೇಟೆಗೆ ಹೋಗಿ ಪುಸ್ತಕ ಓದ್ ಬರ್ತೀನಿ ಅಂತ. ಏನಿಲ್ಲ, ನಮ್ ಪುಸ್ತಕ ನಾವ್ ತಗೊಂಡ್ ಹೋಗೋದು, ಕೂತ್ಕೊಂಡು ಎಲ್ರು ಒಟ್ಟಿಗೆ ಓದೋದು. ಪೇಪರ್ ನಾಗ ಓದ್ತಿದ್ನಲ್ಲಪ್ಪ, ಅದೇನೋ ಲಿಟ್ರರಿ ಕ್ಲಬ್. ಓಹೋಹೋ, ಅಂತ ಮಾಡ್ಕೊಂಡವ್ರೆ ಆತರ ಎಷ್ಟೊಂದ್ ಮಾಡವ್ರೆ ಕಣ್ಣ. ಈಗ ಅದೊಂದ್ ಫ್ಯಾಷನ್ ಆಗ್ಬಿಟ್ಟದೆ ಅಂದ್ರೆ. ಹಂಗಲ್ಲ, ಅದೇನ್ ಫ್ಯಾಷನ್ ಅನ್ಕೋಬೇಡ, ಎಲ್ಲರಿಗೂ ಪುಸ್ತಕ ಓದೋ ಹವ್ಯಾಸ ಬರ್ಲಿ. ಫ್ಯಾಷನ್ ಆಗ್ಲಿ ರೇಷನ್ ಆಗ್ಲಿ ಕನ್ನಡ ಉಳಿತದಲ್ಲ, ಪುಸ್ತಕ ಓದೋರ್ ಸಂಖ್ಯೆ ಜಾಸ್ತಿ ಆಯ್ತದ. ಖುಷಿ ಪಡಮ್. ಮೊಬೈಲ್ ಹಿಡ್ಕೊಳ್ಳೋದ್ ಬಂದ ಮೇಲೆ, ಟಿವಿ ಬಂದ ಮೇಲೆ, ಪುಸ್ತಕ ಓದೋ ಹವ್ಯಾಸನೇ ಹೊಂಟೋಗದೆ ಕಣ್ಣ. ಹೊಂಟೋಗಿಲ್ಲ ಜಯಣ್ಣ, ಈಗ ನಾವೆಲ್ಲ ಓದ್ತಿರುವಪ್ಪ, ಕಡಿಮೆ ಆಗೋಗದೆ, ಕಡಿಮೆ ಆಗೋಗದೆ ಅಂತ ಹೇಳೋದವ್ರ ಅವರೇ ಇಲ್ಲ ಅಂತ. ಇಲ್ಲ ಅಂತ ನಾನು ಹೇಳಲಿಲ್ಲ. ಈಗ ಐಕ ಪಠ್ಯ ಪುಸ್ತಕ ಟೆಕ್ಸ್ಟ್ ಬುಕ್ ಅದನ್ನೇ ಓದಕ್ಕಿಲ್ಲ ಕಣ, ಮೊಬೈಲ್ ಆಗಿ ಬರ್ತದೆ, ಅದರಲ್ಲೇ ನೋಡ್ಕೋತೀನಿ ಅಂತವೆ. ಅವ್ರೇನ್ ಹೇಳ್ತಾರೆ, ಮೇಷ್ಟ ಚೆನ್ನಾಗಿ ಪಾಠ ಮಾಡ್ತಾರೆ, ನಾನ್ಯಾಕೆ ಟೆಕ್ಸ್ಟ್ ಓದ್ಲಿ ಅಂತ ಅನ್ಬಿಟ್ಟು ಎಲ್ಲ ಅವ್ರು ಹೇಳತ್ತಣ್ಣ, ತಲೆಗೆ ಡೈರೆಕ್ಟ್ ಆಗಿ ಹೋಯ್ತದೆ ಅಂತ ಹೇಳ್ತಾರೆ. ಮತ್ತೆ ಯಾರು ಬರೆಯಲ್ಲ ಕಣ್ಣ, ಮಕ್ಕಳು ಕೊಚ್ಚೆ ಪಿಚಿ ಅಕ್ಷರ. ಈಗ ನಾವ್ ಏನೇ ಕಲ್ತ್ಕೊಂಡ್ರೆ ಬರ್ದು ಬರ್ದು ಅಭ್ಯಾಸ ಮಾಡ್ತಿದ್ವಲ್ಲ, ಮಾಡಲ್ಲ ಈಗ. ಅದ್ ಕಾಪಿ ರೇಟು ಇತ್ತಲ್ಲ ತಿತ್ಸರು. ಆದ್ರೂ ನೀನ್ ಒಳ್ಳೆ ಕೆಲ್ಸ ಮಾಡಿಯ ಕಣ್ಣಣ್ಣ, ಹೋಗಿ ಪುಸ್ತಕ ತಕೊಬಂದು ಬೇಸಿಗೆ ರಜದಾಗೆ ಮಕ್ಳಿಗೆ ಪುಸ್ತಕ ಓದೋದ್ ಕಲಿಸ್ತಿದ್ಯಲ್ಲ, ಮೆಚ್ಚ ವಿಚಾರ ಬಿಡು. ಇಲ್ಲ ಅವರೇ ಹೇಳಿದ್ರು ಅದಕ್ ತಂದ್ಕೊಟ್ಟಿ, ಹಂಗೆ ನೀನೊಂದ್ ಗ್ರಂಥಾಲಯ ಮಾಡ್ಬಿಡೋಣ ನಿಮ್ ಮನೇಲಿ. ಪೇಪರ್ ನಾಗ ನೋಡ್ತಿದ್ದೆ ಕವ, ಅದ ಯಾವ್ದೋ ಸರ್ಕಾರದವ್ರು ಅದೇನ ಮನ್ ಮನೆಗ್ ಒಂದ್ ಗ್ರಂಥಾಲಯ ಮಾಡ್ತಾವ್ರಂತೆ. ಅಂದ್ರೆ ಯಾರು ಗ್ರಂಥಾಲಯ ಇಟ್ಕೊಂಡವ್ರು ಅಲ್ಲಿ ಹೋಗ್ಬಿಟ್ಟು ಒಂದ್ ಫಂಕ್ಷನ್ ಮಾಡೋದು, ಆಯ್ತಾ, ಓದಿ ಅಂತ ಹೇಳೋದು, ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಸೇರ್ಸೋದು, ಆಯ್ತಾ, ಸೇರಿಸ್ಬಿಟ್ಟು ನೀವು ಈ ತರದ ಒಂದು ಗ್ರಂಥಾಲಯ ಮಾಡ್ಕೊಳ್ಳಿ ಅಂತನ್ಬಿಟ್ಟು ಅದೇನು ಹೇಳ್ತಾರಲ್ಲವ ಪ್ರೋತ್ಸಾಹ ಏನವ ಅದು ಇಂಗ್ಲಿಷ್ ನಾಗ ಎನ್ಕರೇಜ್ ಮಾಡೋದು, ಎನ್ಕ್ರೋಚ್ ಎನ್ಕರೇಜ್ ಎನ್ಕರೇಜ್ ಆ ರೇಜ್ ನ ಮಾಡಬೇಕು ಅಂತ ಹೇಳ್ತಾವ್ರೆ. ಕನ್ನಡ ಪುಸ್ತಕವ ತಕಬೇಕು, ಕನ್ನಡ ಪುಸ್ತಕವ ಓದ್ಬೇಕು, ಆಮೇಕಿಂದ ಎಷ್ಟು ಸಾಧ್ಯ ಆಯ್ತತೆ ಅಷ್ಟು ಬ್ಯಾರಿಯವ್ರಿಗೂ ಹೇಳ್ಬೇಕು, ತಕಳಿ ಓದಿ, ಪುಸ್ತಕ ಓದೋದ ಬಿಡ್ಬೇಡಿ. ಅವಾಗ ಏನಾಯ್ತೆ, ಪುಸ್ತಕ ಪ್ರಿಂಟ್ ಮಾಡೋರ್ಗೆ ಮಾರೋರ್ಗೆ ಎಲ್ಲಾರ್ಗು ಅವ್ರಿಗೊಂದ್ ಬದುಕಲ್ವಯ್ಯ, ಬರೆಯೋರ್ಗೆ ಖುಷಿ ಆಯ್ತು, ಖುಷಿ ಆಯ್ತು, ನನ್ ಪುಸ್ತಕ ಓದ್ತಾವ್ರೆ ಅಂತ ಜಾಸ್ತಿ ಬರೀತಾರ. ಇನ್ನು ಒಳ್ಳೆ ವಿಚಾರಗಳ ಬರೀತಾರೆ ಇಲ್ವಾ. ನಾವೇ ತಕೊಳ್ಳಿಲ್ಲ ಓದ್ಲಿಲ್ಲ ಅಂದ್ರೆ ಪಾಪ ಬರೆಯೋರ್ ಹೆಂಗ್ ಬರೀತಾರೆ. ಆ ಪುಸ್ತಕ ಸಂತೆ ಅಂತ ಹೋಗಿದ್ವಲ್ಲ ಮಂಡ್ಯ ತಾವ್ ನಡೀತಲ್ಲ ಇಲ್ವಾ, ಅಂತ ಕಡೆಗೆಲ್ಲ ಹೋಗಿ ಪುಸ್ತಕ ತಕೋಬೇಕು ನೋಡಪ್ಪ. ಈಗ ತಕೊಳಕ್ಕೆ ಕಾಸು ಇರೋದಿಲ್ಲ ಕೆಲವ್ರಿಗೆ ಅಲ್ವಪ್ಪ. ಹೋಗೋದು ಅದೇ ನಮ್ ಕಮಲಕ್ಕಂಗೆ ಅಡಿಗೆ ಮಾಡೋದು, ಹೊಸ ಚಂದ ಚಂದಾಗಿರೋ ಹೊಸ ಹೊಸ ಅಡಿಗೆ ಮಾಡೋದ ಒಂದ್ ಪುಸ್ತಕ ಹೇಳ್ತಾರಲ್ಲವ ಅದೇನೋ ಪಾಕ ಪಾಕವ ಪಾಕ ಪಾಕ ದಕ್ಷಿಣ ಪಾಕವ ಉತ್ತರ ಪಾಕ ಪಾಕ ಪಾಕ ಸಾಲೆ ಅಲ್ಲಕಪ್ಪ. ನಾನ್ ತಂದ್ ಕೊಡ್ತೀನಿ ಬಿಡವ ನಿಮ್ಗೆ ರೆಸಿಪಿ ಅಂತ ಏನೋ ಹೇಳ್ತಾರಲ್ಲಪ್ಪ ರೆಸಿಪಿ ಅಂತ ಏನಣ್ಣ. ಪರವಾಗಿಲ್ಲ, ಅದ ಆಕಾಶವಾಣಿನಾಗೆಲ್ಲ ಬಿತ್ತಿರ್ತದೆ ಕವ. ವಾರಕ್ಕೆ ಒಂದ್ಸರಿ ಬಂದಾಗ್ಲೂ ಕಮಲಕ್ಕ ಪುಟದಾಗಿರೋದು ಒಂದೊಂದ ಮಾಡಕ್ ಮಾಡ್ಬಿಟ್ಟು ಎಲ್ಲ ಚಂದ್ರನ ಮೇಲೆ ಪ್ರಯೋಗ ಮಾಡೋದು. ನಿನ್ ಮೇಲೆ ಪ್ರಯೋಗ ಅಂತ ಚೆನ್ನಾಗಿದ್ರೆ, ನೀನ್ ಚೆನ್ನಾಗಿದ್ರೆ ತಿಂದ್ಬಿಟ್ಟು ಆಮೇಲೆ ನಾವು ತಿಂತೀವಿ. ತಿಂದಾದ್ಮೇಲೆ ಸೊತ್ತಾದ್ಮೇಲೆ ಓಡಾಡ್ಕೊಂಡಿವ್ನಿ ಅಂತಂದ್ರೆ ಆಮೇಲೆ ಜಯಣ್ಣು ಆಯ್ತು. ಹಂಗೇನಿಲ್ಲ, ತಿಂದ್ರೆಲ್ಲ ಒಟ್ಟಿಗೆ ತಿನ್ನುಮ್ಮ. ಈಗ ಏನು ಇಲ್ವಲ್ಲವ ಪುಸ್ತಕ ಇಸ್ಕ ಏನು ಓದಿಲ್ಲ, ಏನ್ ಮಾಡಿಯ ಈಗ ಸದ್ಯಕ್ಕೆ. ನನ್ಗೇನ್ ಗೊತ್ತು, ಅದನ್ನೇ ಬಡಿಸ್ತೀನಿ ಬಾರಣ್ಣ. ಪುಸ್ತಕ ಓದ್ಬಿಟ್ಟು ಏನು ಮಾಡಿಲ್ವಲ್ಲ ಅಂತ ಅಡ್ಗೆನ ನೀ ತಂದ್ಕೊಟ್ರಲ್ವೇ. ಇವತ್ತು ಏನು ಕಮಲಕ್ನು ಮಾಡೋದ್ ಬೇಡ, ನಾವಿಲ್ಲಿ ತಿನ್ನದೇ ಬೇಡ. ಈಗ ಅಲ್ಲಿ ನಮ್ಮ ಶೀತಕ್ಕ ಬೋಂಡ ವಡೆ ಹಾಕ್ತಾವಳಲ್ಲ, ಅದೇನೋ ಇದು ಅಲಸಂದೆ ಕಾಳು ವಡೆ ಮಾಡವಳಂತೆ. ಪಕ್ಕದಲ್ಲೇ ನಮ್ ನಂಜಣ್ಣ ಟೀ ಶಾಪ್ ಇಟ್ಟವನಲ್ಲ, ಅಲ್ಲೇ ಒಂದ್ ಟೀಯ ಒಂದ್ ನಾಲ್ಕು ವಡೆಯ ತಿನ್ಕೊಂಡು ಮನೆ ದಿಕ್ಕ ಮುಖ ಮಾಡಮ್ ನಡ್ರಿ. ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ ಕೇಳಿದಿರಿ. ಭಾಗವಹಿಸಿದ್ದವರು ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಆರ್ ಲೋಕೇಶ್ವರಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತೀಯರು ಸುಮಾರು 5,000 ವರ್ಷಗಳ ಹಿಂದೆಯೇ ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಭತ್ತ ಮತ್ತಿತರ ಧಾನ್ಯಗಳನ್ನ ಬೆಳೀತಾ ಇದ್ರು. ಅನ್ನದ ಜತೆ ಸಾಂಬಾರನ್ನ ಬಳಸ್ತಾ ಇದ್ರು ಅಂತ ಹೊಸ ಸಂಶೋಧನೆಯೊಂದು ತಿಳಿಸಿದೆ. ಕ್ರಿಸ್ತಪೂರ್ವ 2800 ಸುಮಾರಿಗೆ ಭಾರತದಲ್ಲಿ ಸುಧಾರಿತ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳಲಾಗಿತ್ತು. ಚೀನಾದಲ್ಲೂ ಕೂಡ ಇದೇ ಕಾಲದಲ್ಲಿ ಕೃಷಿ ಚಟುವಟಿಕೆ ಚುರುಕುಗೊಂಡಿತ್ತು. ಕಂಚಿನ ಯುಗದಲ್ಲಿ ಹಿಂದೂ ನಾಗರಿಕತೆ ಕಾಲದ ಜನರು ನದಿಯ ದಡಗಳಲ್ಲಿ ನೆಲೆಸಿ ಆಹಾರ ಪದಾರ್ಥಗಳನ್ನ ಬೆಳೀತಾ ಇದ್ರು. ಹೀಗಾಗಿ ಇವರನ್ನು ವಿಶ್ವದ ಮೊದಲ ಕೃಷಿಕರು ಅನ್ಬಹುದು ಅಂತ ವಿಜ್ಞಾನಿಗಳ ತಂಡ ತಿಳಿಸಿದೆ. ಚೀನಾ ವಿಶ್ವದಲ್ಲಿ ಮೊದಲ ಬಾರಿಗೆ ಕೃಷಿ ಚಟುವಟಿಕೆ ಆರಂಭಿಸಿತ್ತು. ಚೀನಾವನ್ನು ನೋಡಿ ಭಾರತದ ಜನರು ಕೃಷಿ ಆರಂಭಿಸಿದ್ರು ಅಂತ ಈವರೆಗೆ ನಂಬಲಾಗಿತ್ತು. ಕಾಲಮಾನಕ್ಕೆ ತಕ್ಕಂತೆ ಸಿಂಧು ನಾಗರಿಕತೆ ಜನರು ಮಿಶ್ರ ಬೆಳೆ ಬೆಳೀತಾ ಇದ್ರು. ಬೇಸಿಗೆಯಲ್ಲಿ ಭತ್ತ, ರಾಗಿ, ಹುರುಳಿಯನ್ನ ಬೆಳೆಯಲಾಗ್ತಾ ಇತ್ತು. ಚಳಿಗಾಲದಲ್ಲಿ ಗೋಧಿ, ಬಾರ್ಲಿ ಬೆಳೆಯಲಾಗ್ತಾ ಇತ್ತು ಎಂದು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ತಜ್ಞರ ತಂಡ ತಿಳಿಸಿದೆ ಎಂದು ವರದಿಯಾಗಿದೆ. ಕೊಕ್ಕೋ ಸಿಪ್ಪೆಯಿಂದ ಸಕ್ರಿಯ ಇಂಗಾಲವನ್ನ ತಯಾರಿಸಬಹುದು ಅಂತ ಡಾಕ್ಟರ್ ಮೋಹನ್ ತಲಕಾಲುಕೊಪ್ಪ ಅವರು ವರದಿ ಮಾಡಿದ್ದಾರೆ. ಕೊಕ್ಕೋದಲ್ಲಿ ಸಿಪ್ಪೆಯ ತೂಕ ಸುಮಾರು 70%. ಇದರಲ್ಲಿ ಹೆಚ್ಚಿನ ಲಿಗ್ನಿನ್ ಅಂಶ ಅಂದರೆ 14-28%, ಸೆಲ್ಯುಲೋಸ್ 19.7-26.1% ಮತ್ತು ಹೆಮಿ ಸೆಲ್ಯುಲೋಸ್ 8.7-12.8% ಸಿಪ್ಪೆಯನ್ನ ದಹಿಸುವ ಮೂಲಕ ಸಕ್ರಿಯ ಇಂಗಾಲ ಅಂದರೆ ಆಕ್ಟಿವೇಟೆಡ್ ಕಾರ್ಬನ್ ಆಗಿ ಪರಿವರ್ತಿಸಬಹುದು. ಕೇರಳ ಕೃಷಿ ವಿಶ್ವವಿದ್ಯಾಲಯದಡಿಯಲ್ಲಿರುವ ಕೇಳಪ್ಪಾಜಿ ಕೃಷಿ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜು ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸಿದೆಯಂತೆ. ಕೇರಳದ ಮಲಪ್ಪುರಂ ಜಿಲ್ಲೆಯ ತವನೂರು ಈ ಕಾಲೇಜಿರುವಂತಹ ಸ್ಥಳ. ಬೀಜ ತೆಗ್ದಾದ್ಮೇಲೆ ಕೊಕ್ಕೋ ಕೋಡನ್ನು ಸಣ್ಣ ಚೂರುಗಳನ್ನಾಗಿಸಿ ಬಿಸಿಲಿನಲ್ಲಿ ಒಣಗಿಸಿ 7% ನೀರಿನಂಶಕ್ಕೆ ತರ್ತಾರೆ. ನಂತರ ಅದನ್ನು ಹುಡಿ ಮಾಡಿ ಸೋಸಿ ಫರ್ನೇಸ್ನಲ್ಲಿ ಸುಡ್ತಾರೆ. ನಂತರ ಹುಡಿಯನ್ನ ಮತ್ತೆ ಸೋಸಿ ಹೈಡ್ರೋಕ್ಲೋರಿಕ್ ಆಮ್ಲ ಹಾಕಿ ಒಂದು ದಿನ ಬಿಡಬೇಕು. ಬಯೋಚಾರ್ ಮಾಡಬೇಕಾದ್ರೆ ಈ ಆಮ್ಲ ಹಾಕುವ ಹಂತ ಇರೋದಿಲ್ಲ. ನಂತರ ಹುಡಿಯನ್ನ ಡಿಸ್ಟಿಲ್ಡ್ ವಾಟರ್ನಲ್ಲಿ ತೊಳೆದು ಅದರ pH ಅಂದರೆ ರಸಸಾರ 7 ಬರೋ ರೀತಿ ಮಾಡಿ ಒಣಗಿಸಿದಾಗ ಒಳ್ಳೆಯ ಗುಣಮಟ್ಟದ ಸಕ್ರಿಯ ಇಂಗಾಲ ಸಿಕ್ಕಿದೆಯಂತೆ. ಇದನ್ನು ಜಲಶುದ್ಧೀಕರಣ, ತ್ಯಾಜ್ಯ ನೀರು ಶುದ್ಧ ಮಾಡೋದಕ್ಕೆ, ಖನಿಜಗಳನ್ನ ಪಡೆಯೋದಕ್ಕೆ, ಕೈಗಾರಿಕೆಗಳಿಂದ ಹೊಮ್ಮುವಂತಹ ಅನಿಲಗಳನ್ನ ಶುದ್ಧೀಕರಣಗೊಳಿಸೋದಕ್ಕೆ ಬಳಸ್ತಾರೆ. ಸಕ್ರಿಯ ಇಂಗಾಲವನ್ನು ಸಾಧಾರಣವಾಗಿ ತೆಂಗಿನ ಸಿಪ್ಪೆ, ಬಿದಿರು, ಮರಮುಟ್ಟುಗಳನ್ನು ನಿಯಂತ್ರಿತ ಉಷ್ಣತೆಯಲ್ಲಿ ಸುಡುವುದರ ಮೂಲಕ ತಯಾರು ಮಾಡ್ತಾರೆ. ಕೊಕ್ಕೋದಿಂದ ಸಕ್ರಿಯ ಇಂಗಾಲ ತಯಾರಿಕೆ ವಾಣಿಜ್ಯ ಮಟ್ಟದಲ್ಲಿ ಬರೋ ಹಾಗಾದರೆ ಕೃಷಿಕರಿಗೆ ಬಹಳ ಉಪಯೋಗ ಆಗತ್ತೆ. ಹಲಸಿನ ಬೀಜ ಪೋಷಕಾಂಶ ಭರಿತ ಆಹಾರ. ಮನೆ ಮಟ್ಟದಲ್ಲಿ ಕೆಲವರು ಬಳಸಿದ್ರೂ ಕೂಡ ಹೆಚ್ಚಾಗಿ ಹಲಸಿನ ಬೀಜವನ್ನು ತೆಗೆದು ಬಿಸಾಕ್ಬಿಡ್ತೀವಿ. ಇದನ್ನು ಬಳಸಬೇಕಾದ್ರೆ ಬೀಜದ ಮೇಲಿರುವಂತಹ ಆ ಸಿಪ್ಪೆಯ ಪದರಾನ ಬೇರ್ಪಡಿಸೋದು ಒಂದು ತಲೆನೋವಿನ ಕೆಲಸ ಅಂತಲೇ ಎಲ್ಲರೂ ಹೇಳ್ತಾರೆ. ಅಂದರೆ ಇದಕ್ಕೆ ಸಮಯ ಕೂಡ ಜಾಸ್ತಿ ಬೇಕು. ಇದಕ್ಕೆ ವಾಣಿಜ್ಯ ಮಟ್ಟದಲ್ಲಿ ಅಥವಾ ಗ್ರಾಮೀಣ ಮಟ್ಟದಲ್ಲಾಗಲಿ ಯಾವುದೇ ಉಪಕರಣ ಅಥವಾ ಯಂತ್ರ ಇದ್ದಾಗಿಲ್ಲ. ಈ ಕೇಳಪ್ಪಾಜಿ ಎಂಜಿನಿಯರಿಂಗ್ ಕಾಲೇಜು ಇದಕ್ಕೆ ಒಂದು ಉಪಾಯನ ಹುಡುಕಿದೆ. ಸ್ಟೈನ್ಲೆಸ್ ಸ್ಟೀಲ್ನಿಂದ ತಯಾರಿಸಿದ ಸಿಲಿಂಡರಿನ ಒಳಗಡೆ ತಿರುಗಣಿ ಇರುತ್ತೆ. ತೂತುಗಳಿರುವ ಮೆಟಲ್ ಶೀಟನ್ನು ತಿರುಗಣಿಗೆ ಬೆಸ್ದಿರ್ತಾರೆ. ಇದು ಬೀಜಗಳನ್ನ ತಿಕ್ಕಿ ಸಿಪ್ಪೆನ ಬೇರ್ಪಡಿಸುತ್ತೆ. 0.75 kW ಮೋಟರ್ ಮೂಲಕ ಇದರ ಚಾಲನೆ ಆಗತ್ತೆ. ತಿರುಗುವ ವೇಗವನ್ನು ಕೂಡ ನಾವು ನಿಯಂತ್ರಿಸಬಹುದು. ಪ್ರಾಥಮಿಕ ಹಂತದ ಪ್ರಯೋಗಗಳಲ್ಲಿ 30 Hz ಹಾಗೂ 1 ನಿಮಿಷದ ಅವಧಿ ಕೊಟ್ಟಾಗ 87% ಯಶಸ್ಸು ಸಿಕ್ಕಿದ್ಯಂತೆ. ಇನ್ನಷ್ಟು ಸುಧಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ April 27 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಬಾನುಲಿ ಸರಣಿ, ಹೆಸರು ಮತ್ತು ಉದ್ದು ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂಕೆ ಶ್ರುತಿ ಮತ್ತು ಚಾಮರಾಜನಗರ ತಾಲೂಕು ಸಂತೆಮರಳ್ಳಿ ಹೋಬಳಿ ಕೋಟಂಬಳ್ಳಿಯ ಎಂ ನಾಗೇಂದ್ರ ಸ್ವಾಮಿ. ಬೇಸಾಯ ಆವಾಗ ನಾವು ಎರಚೋದು ಹಿಂಗೆಲ್ಲ ಮಾಡ್ತಾ ಇದ್ದೆ ಸರ್, ಚಿಲ್ಕೆ ಬಿತ್ತನೆ ಮಾಡ್ತಾ ಇದ್ದೆ ಸರ್. ಯಾವಾಗ ನಾವು KVK ತರಬೇತಿ ಪಡೆದ ನಂತರ ಸಾಲ್ ಬಿತ್ತನೆ ಉತ್ತಮ ಅನ್ನಿಸ್ತು. ಚಿಲ್ಕೆನಲ್ಲಿ ಏನು ಸಮಸ್ಯೆ ಆಗ್ತಿತ್ತು? ಚಿಲ್ಕೆನಲ್ಲಿ ನಾವು ಮಧ್ಯೆ ಅಂತರ್ಬೇಸಾಯ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಸರ್. ಕಳೆ ಜಾಸ್ತಿ ಬರ್ತಾ ಇತ್ತು, ಕಳೆ ನಿರ್ವಹಣೆ ತುಂಬ ಕಷ್ಟ ಆಯ್ತಿತ್ತು, ಜೊತೆಗೆ ಜಾಸ್ತಿ ಖರ್ಚು ಬರ್ತಿತ್ತು ಸರ್. ಸಾಲ್ ಬಿತ್ತನೆ ಖರ್ಚು ಜಾಸ್ತಿನಾ? ಹೌದು ಸರ್. ಯಾಕೆ? ಕಳೆ ಜಾಸ್ತಿ ಬಂದಾಗ ನಿರ್ವಹಣೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. 28 ಮಂಗಳವಾರ ಕಳೆ ನಿರ್ವಹಣೆ ಕುರಿತು ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ವಿಶ್ರಾಂತ ವಿಜ್ಞಾನಿ ಎನ್ಟಿ ಯದುರಾಜ್ ಅವರೊಂದಿಗೆ ಸಂದರ್ಶನ. ಅದನ್ನ ಕಾಂಪೋಸ್ಟ್ನ ತುಂಬ ನಾವೆಲ್ಲ ಮಾಡಿ ನೋಡಿದ್ದೀವಿ. ಅದರಲ್ಲಿ ಒಳ್ಳೆ NPK ಎಲ್ಲ ಸಿಗುತ್ತೆ, ಎಲ್ಲ ಸತ್ಯಾಂಶಗಳು ಇರುತ್ತೆ. ಆಮೇಲೆ ಏನು ಒಂದೇ ಒಂದು ಪ್ರಿಕಾಷನ್ ತೊಗೊಬೇಕು ಅಂತಂದರೆ ಇದನ್ನು ನೀವು ಹೂವಿಗಿಂತ ಮುಂಚೆ ಕೀಳೋದು ಒಳ್ಳೆಯದು. ಯಾಕೆಂದರೆ ಹೂವು ಆದಮೇಲೆ ಕಿತ್ತರೆ ಮತ್ತೆ ಅದರದ್ದು ಕಂಟ್ರೋಲ್ ಆಗೋಲ್ಲ. ಯಾಕೆಂದರೆ ಅದು ಅಷ್ಟೊತ್ತಿಗೆ ಬೀಜ ಆಗಿರುತ್ತೆ, ಬೀಜ ಎಲ್ಲ ಗಾಳಿಗೆ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಸೊ ನಾವೇನು ಹೇಳ್ತೀವಿ ಅಂದರೆ ಬೇರ್ ಸಹಿತ ಕೀಳಿ, ಆಮೇಲೆ ಸಾಧ್ಯವಾದಷ್ಟು ಅದು ಹೂವಿಗೆ ಬರೋಕ್ಕೆ ಮುಂಚೆ ಕೀಳಿ, ಅದು ಕಿತ್ಬಿಟ್ಟು ಒಂದು ಸಣ್ಣ ಗುಂಡಿ ಥರ ಮಾಡಿ, ಯಾವ ನೀವು ಬೇರೆ ಥರ ಯಾವ ಕಾಂಪೋಸ್ಟ್ ಮಾಡ್ತೀರೋ ಅದೇ ಥರ ಮಾಡಿ ಅದನ್ನು ಸ್ವಲ್ಪ ಹುಳ್ತಾದ್ಮೇಲೆ ಒಳ್ಳೆ ಸೊಗಸಾದ ಕಾಂಪೋಸ್ಟ್ ಆಗುತ್ತೆ. ಅದನ್ನು ನೀವು ಬೆಳೆಗಳಿಗೆ ಉಪಯೋಗಿಸ್ಕೋಬೋದು. April 29 ಬುಧವಾರ ಕುರಿ ಮೇಕೆ ಸಾಕಾಣಿಕೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ KR ನಗರ ತಾಲೂಕು ಕಾಳೇನಹಳ್ಳಿ ಕೊಪ್ಪಲಿನ ಕೃಷಿಕ ದಂಪತಿ KP ಚಂದು ಮತ್ತು AC ಸುಮಾ. ಮರಿಗಳನ್ನ ಸಾಕಾಣಿಕೆ ಮಾಡ್ತೀವಿ ಅಂತ ಡಿಸೈಡ್ ಮಾಡೋಕ್ಕೂ ಮುಂಚೆ ನಮ್ಮ ಹತ್ರ ಸಮೃದ್ಧವಾಗಿ ಮೇವಿರ್ಬೇಕು. ಅದಕ್ಕೆ ನಾವು ಮರಿ ತಂದಾಗಿಂದ ಮಾರೋವರೆಗೆ ಎಷ್ಟು ಮೇಯಬೇಕು ಅದನ್ನು ನಾವು ಸೀಸನಲ್ಲಿ ಸ್ಟಾಕ್ ಮಾಡ್ಕೋಬೇಕು. ಉದಾಹರಣೆಗೆ ರಾಗಿ ಹುಲ್ಲು, ರಾಗಿ ಹುಲ್ಲನ್ನ ನಮಗೆ ಯಾವಾಗಲೂ ಜನವರಿ ಡಿಸೆಂಬರ್ ಟೈಮಲ್ಲಿ ಸಿಗುತ್ತೆ. ಅದನ್ನು ಫುಲ್ ಸ್ಟಾಕ್ ಮಾಡ್ಕೊಬೇಕು. ಒಂದು ಇಯರ್ಗೆ ಎಷ್ಟು ಬೇಕಷ್ಟನ್ನು ಸ್ಟಾಕ್ ಮಾಡ್ಕೊಂಡ್ರೆ ಮಳೆಗೆ ನೆನೆದಿರೋ ಥರ ನೋಡ್ಕೋಬೇಕು. ಮಳೆಗೆ ನೆನೆದ್ರೆ ಅದು ಕೈ ಬಂದ್ಬಿಡ್ತದೆ ತಿನ್ನಲ್ಲ ಮರಿಗಳು. ನೆನೆದಿರೋ ಥರ ನೀಟಾಗಿ ಸ್ಟಾಕ್ ಮಾಡ್ಕೋಬೇಕು. 30 ಗುರುವಾರ ಹಣ್ಣು ಹೊನ್ನು ಬಾನುಲಿ ಸರಣಿ, ಕೀಟ ಸಮೀಕ್ಷೆ ಮತ್ತು ನಿರ್ವಹಣೆಗೆ ಮೋಹಕ ಹಾಗೂ ಬೆಳಕಿನ ಬಲೆಗಳನ್ನು ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಜಿಕೆ ರಾಮೇಗೌಡ ಹಾಗೂ ತುಮಕೂರಿನ ಕೆಂಪ್ಯಾನ್ ಬಯೋ ಆಗ್ರೋ ಸಂಸ್ಥೆಯ ವಿಜೇತ್ ಆರ್ಯ. ಬ್ಯಾಕ್ಟೋಸಿರಾ ಡೋರ್ಸಾಲಿಸ್ ಅಥವಾ ಕುಕ್ಕುರ್ ಬಿಟ್ಟೆ ಅಂದರೆ ಹಣ್ಣುಗಳಿಗೆ ಮತ್ತು ಬಳ್ಳಿ ತರಕಾರಿಗೆ ಡ್ಯಾಮೇಜ್ ಮಾಡುವಂಥ ಹೂಜಿಗಳೇನಿರುತ್ತೆ ಅದರ ತುಂಬ ಜಾಸ್ತಿ ಅಂದರೆ ಹೆಬ್ಬೆಟ್ಟು ಉಗುರು ಗಾತ್ರ ಇರುತ್ತೆ. ಸೊ ಆ ಸೈಜ್ಗೆ ಬೇಕಾಗಿರುವಂಥ ರಂಧ್ರ ಮಾತ್ರ ಒಂದು ಟ್ರ್ಯಾಪ್ ಟ್ರ್ಯಾಪ್ ಅಂದರೆ ನಿಮಗೆ ನೀರು ಕುಡಿಯೋ ಲೋಟದ ಥರ ಇರುತ್ತದು ಅಷ್ಟೇ ಸಾಕು. ಸೊ ಆ ರಂಧ್ರದ ಮುಖಾಂತರ ಒಳಗಡೆ ಹೋಗಿದ್ದು ಮತ್ತೆ ಹೊರಗಡೆ ಬರೋಕ್ಕೆ ಅವು ಕಷ್ಟ ಆಗುತ್ತೆ. ಅಂದರೆ ನಾವು ಒಳಗಡೆ ಎಲ್ಲಿಂದ ಬಂದೆ ಮತ್ತೆ ಹೆಂಗೆ ಹೊರಗಡೆ ಬರಬೇಕು ಅನ್ನೋ ಅಷ್ಟು ಇಂಟೆಲಿಜೆಂಟ್ ಇರಲ್ಲ ಅದು. ಸೊ ಕಷ್ಟ ಆಗುತ್ತೆ, ಒಳಗಡೆ ಟ್ರ್ಯಾಪ್ ಆಗ್ತವೆ. ಹೆಲಿಕಾರ್ಪ ಪಿಂಕ್ ಬಾಲ್ ವರ್ಮ್ಗೆ ಈ ಸೈಜ್ ರಂಧ್ರಗಳು ಸಾಕಾಗಲ್ಲ. ಮೇ ಒಂದು ಶುಕ್ರವಾರ ಕೃಷಿ ಕಾರ್ಮಿಕರ ಆರೋಗ್ಯ ರಕ್ಷಣೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂದೀಪ್ ಮುನ್ನಾರಂ ಮತ್ತು ಡಾಕ್ಟರ್ ಪಿ ವಿ ಶಿಲ್ಪಾ. ಫಾರ್ಮರ್ ಪಾಪ್ಯುಲೇಷನ್ ಅಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್ ಏನಂದ್ರೆ ಅಡಿಕ್ಷನ್ ಕಾಯಿಲೆ. ಅಡಿಕ್ಷನ್ ಅಂದರೆ ಆಲ್ಕೋಹಾಲ್ ಅಡಿಕ್ಷನ್ನು ಮತ್ತು ತಂಬಾಕು, ಬೀಡಿ, ಸಿಗರೆಟ್ಟು. ಸೊ ಇನಿಷಿಯಲಿ ಶುರುವಲ್ಲಿ ಅವ್ರೇನು ಹೇಳ್ತಾರಂದರೆ ನಮಗೆ ಕೆಲಸದಿಂದ ತುಂಬ ಮೇಕೈ ನೋವು ಆಗ್ತಾಯಿದೆ, ಸುಸ್ತಾಗ್ತಾಯಿದೆ, ಸೊ ಇದೆಲ್ಲ ಕಡಿಮೆ ಮಾಡೋಕ್ಕೋಸ್ಕರ ನಾವು ಸ್ವಲ್ಪ ತೊಗೋತೀನಿ ಅಂತ. ಬಟ್ ಏನಾಗ್ತದೆ ಅಂದರೆ ಹೋಗ್ತಾ ಹೋಗ್ತಾ ಅವರು ಅದು ಅಡಿಕ್ಷನ್ ಕಾಯಿಲೆ ಶುರುವಾಗ್ಬಿಡುತ್ತೆ. ಅಡಿಕ್ಷನ್ ಕಾಯಿಲೆ ಶುರು ಆದಾಗ ಅವರಿಗೆ ಆ ವಸ್ತು ಇಲ್ಲದಾಗ ಕೆಲಸ ಮಾಡೋದೇನೆ ಕಷ್ಟ ಆಗುತ್ತೆ. ಮೇ 2 ಶನಿವಾರ ಬಟನ್ ಮಶ್ರೂಮ್ ಬೇಸಾಯ ಕುರಿತು ಮೈಸೂರು ತಾಲೂಕು ಇಲವಾ